ಬಟ್ ಈ ಭಾಗದ ರೈತರಿಗೆ ಅಥವಾ ಜನಗಳಿಗೆ ಏನಾಗುತ್ತೆ ಅಂದ್ರೆ ದಿನನಿತ್ಯ ಆಹಾರ ಪದಾರ್ಥದಲ್ಲಿ ನಾವು ಅದನ್ನ ಸದಾ ಚಟ್ನಿ ಪುಡಿಯಾಗಿ ಬಳಸ್ತಾ ಇರ್ತೀವಿ. ಆದ್ರಿಂದ ಇದು ಅಷ್ಟು ಪ್ರಾಮುಖ್ಯತೆಯನ್ನ ಹೊಂದಿರುತ್ತೆ. ಈಗ ನಾವು ಈ ಬೆಳೆಗೆ ಬರುವಂತಹ ಪ್ರಮುಖ ರೋಗಗಳು ಮತ್ತೆ ಆ ರೋಗಗಳು ಯಾವ ರೀತಿ ನಾವು ಅದನ್ನ ಗುರುತಿಸಬಹುದು ಅಥವಾ ಲಕ್ಷಣಗಳು ಯಾವ ರೀತಿ ಇರುತ್ತೆ ಹಾಗೂ ಇವನ್ನ ಯಾವ ರೀತಿ ನಿರ್ವಹಣೆ ಮಾಡಬಹುದು ಅಂತ ನೋಡಬೇಕು ಅಂತಂದ್ರೆ ಮೊದಲನೇದಾಗಿ ಸಸಿ ಕೊಳೆಯುವ ರೋಗ ಅಥವಾ ಸಸಿ ಸಾಯುವ ರೋಗ ಅಂತ ಹೇಳ್ತೀವಿ, ಅಥವಾ ಬೀಜ ಸಾಯುವ ರೋಗ, ಬೀಜ ಕೊಳೆಯುವ ರೋಗ ಹಾಗೂ ಸಸಿ ಸಾಯುವ ರೋಗ ಅಂತ ನಾವು ಮೊದಲನೇದಾಗಿ ಹೇಳ್ತೀವಿ. ಈ ರೋಗ ನೋಡ್ತು ಅಂತಂದ್ರೆ ಈ ರೋಗವನ್ನು ಉಂಟು ಮಾಡುವಂತಹ ಶಿಲೀಂಧ್ರ ಮಣ್ಣಿನಲ್ಲಿ ಸಾಮಾನ್ಯವಾಗಿ ಜೀವನ ನಡೆಸ್ತಾ ಇರುತ್ತೆ. ಅದರ ಜೊತೆಗೆ ನಾವು ಉಪಯೋಗಿಸುವಂತ ಬೀಜದಿಂದನೂ ಸಹ ಆಡುವಂತ ಅದು ಸ್ವಾಭಾವಿಕತೆಯನ್ನ ಹೊಂದಿರುತ್ತೆ. ಬಿತ್ತಿದ ತಕ್ಷಣ ಪ್ರಾರಂಭ ಆಗುತ್ತೆ. ಇದನ್ನ ಲಕ್ಷಣ ನೋಡ್ತು ಅಂತಂದ್ರೆ ನಾನು ಮೊದಲನೇ ಹೇಳಿದಂಗೆ ಮೂರು ರೀತಿಯ ಲಕ್ಷಣಗಳನ್ನ ನಾವು ನೋಡಬಹುದು. ಏನಪ್ಪಾ ಅಂತಂದ್ರೆ ಈ ಶಿಲೀಂಧ್ರ ಮಣ್ಣಲ್ಲೇ ಇರೋದ್ರಿಂದ ಅಥವಾ ಬೀಜದಲ್ಲೇ ಇರೋದ್ರಿಂದ ಬಿತ್ತಿದ ತಕ್ಷಣ ಬೀಜನ ಅದು ಬಾಧೆ ಉಂಟು ಮಾಡುತ್ತೆ. ಬೀಜದ ಬಾಧೆ ಉಂಟು ಆದಾಗ ಏನಾಗುತ್ತೆ, ಅಲ್ಲಿ ಶಿಲೀಂಧ್ರದ ತೀವ್ರತೆಯಿಂದಾಗಿ ನಾವು ಬಿತ್ತಿದಂತ ಬೀಜ ಕೊಳ್ತೋಗುತ್ತೆ, ಯಾವುದೇ ರೀತಿಯ ಮೊಳಕೆ ಇರೋದಿಲ್ಲ. ಇದು ಒಂದು ರೀತಿಯ ಲಕ್ಷಣ. ಎರಡನೇ ರೀತಿಯ ಲಕ್ಷಣ ನೋಡಬೇಕು ಅಂತಂದ್ರೆ ಏನಾದ್ರು ಮಣ್ಣಿನಲ್ಲಿರುವಂತಹ ಶಿಲೀಂಧ್ರ ಸ್ವಲ್ಪ ಅದರದ ಪ್ರಭಾವ ಕಡಿಮೆ ಇತ್ತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಬೀಜ ಒಂದು ಅಥವಾ ಎರಡು ಎಲೆ ಮೊಳಕೆ ಹೊಡೆದ ನಂತರ ಆ ಶಿಲೀಂಧ್ರ ಮಣ್ಣಲ್ಲಿರುವಂತಹ ಶಿಲೀಂಧ್ರ ಬಂದು ಆ ಮೊಳಕೆಯನ್ನ ಸಹ ಬಾಧೆಗೆ ಉಂಟು ಮಾಡುತ್ತೆ. ಈ ರೀತಿ ಬಾಧೆ ಉಂಟು ಮಾಡಿದಾಗ ಜಸ್ಟ್ ಮೊಳಕೆ ಹೊಡೆದಿರುವಂತಹ ಸಸಿನೂ ಸಹ ಸಾಯುತ್ತೆ. ಇದು ಎರಡನೇ ರೀತಿಯ ಲಕ್ಷಣ. ಇನ್ನು ಮೂರನೇ ರೀತಿಯ ಲಕ್ಷಣ ನೋಡಬೇಕು ಅಂತಂದ್ರೆ ಬೀಜ ಮೊಳಕೆ ಹೊಡೆದು ಒಂದು 25-30 ದಿನ ಆಗಿರುವಂತಹ ಗಿಡಕ್ಕೂ ಸಹ ಇದು ಬಾಧೆಯನ್ನು ಉಂಟು ಮಾಡುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಇಲ್ಲಿ ಯಾವ ರೀತಿ ಲಕ್ಷಣವನ್ನು ನಾವು ಗಮನಿಸಬಹುದಪ್ಪ ಅಂತಂದ್ರೆ ಅದು ಏನಾದ್ರದ್ದು ಮೊಳಕೆ ಹೊಡೆದು ತುದಿ ಇರುತ್ತೆ, ಆ ತುದಿಗೆ ಈ ಶಿಲೀಂಧ್ರ ಬಾಧೆಯನ್ನು ಉಂಟು ಮಾಡುತ್ತೆ. ಆದ್ರಿಂದ ಅವಾಗ ತಾನೇ ಚಿಗುರು ಹೊಡೆದು ಮೊಳಕೆ ಹೊಡಿತಾರಂತ ಗಿಡದ ತುದಿ ಒಣಗಿ ಅದ್ರದ್ದು ಏನಾಗುತ್ತೆ, ಮೇಲ್ಗಡೆ ತುದಿ ಕಟ್ಟಾಗಿ ಬಿದ್ದೋಗುತ್ತೆ. ನಂತರ ಕೆಳಗಡೆ ಇರುವಂತ ಗಿಡ ಒಂಥರ ನಮ್ಗೆ ಬುಷ್ ತರ ಕಾಣಿಸಕ್ ಶುರುವಾಗುತ್ತೆ. ಇಂಥ ಸಂದರ್ಭದಲ್ಲಿ ಅದ್ರದ್ದು ಬೆಳವಣಿಗೆ ಕುಂಠಿತ ಆಗುತ್ತೆ. ಇಲ್ಲಿ ನಮ್ಗೆ ಗಮನಿಸುವಂತ ಅಂಶ ಏನಪ್ಪಾ ಅಂತಂದ್ರೆ ಏನಾದ್ರೂ ಈ ಶಿಲೀಂಧ್ರ ಮೊದಲನೇ ಅಥವಾ ಎರಡನೇ ಹಂತ ಅಂದ್ರೆ ಬೀಜ ಅಥವಾ ಜಸ್ಟ್ ಮೊಳಕೆ ಹೊಡೆದಂತ ಗಿಡನ ಏನಾದ್ರೂ ಬಾಧೆಗೆ ಒಳ ಮಾಡಿ ಒಳಪಟ್ಟು ಅಲ್ಲೇನಾದ್ರು ಗಿಡ ಸಾಯ್ತು ಅಂತಂದ್ರೆ ನಮ್ಗೆ 90% ನಷ್ಟವನ್ನು ಉಂಟು ಮಾಡುವಂತ ಶಕ್ತಿ ಈ ಶಿಲೀಂಧ್ರಕ್ಕಿದೆ ಸರ್. ಅದೇನಾದ್ರೂ ಇದು ಸ್ವಲ್ಪ ಲೇಟ್ ಆಗಿ ಬಂತು ಅಂತಂದ್ರೆ ಅಲ್ಲೂ ಸಹ ಇದು 60% ನಷ್ಟವನ್ನು ಉಂಟು ಮಾಡುತ್ತೆ. ಅಂದ್ರೆ ಇದು ಬಿತ್ತಿದ ತಕ್ಷಣ ಸಸಿ ಹಂತದಲ್ಲಿ ಪ್ರಾರಂಭ ಆಗತಕ್ಕಂತ ರೋಗ ಇದು. ಇಲ್ಲ ಸರ್, ಬಿತ್ತಿದ ತಕ್ಷಣ ಬೀಜದಿಂದ ಹಿಡಿದು 25-30 ಸಹ ಇದು ಬಾಧೆಯನ್ನು ಉಂಟು ಮಾಡ್ತಾ ಇರುತ್ತೆ ಗಿಡಕ್ಕೆ. ಹೇಗೆ ಇದು? ಇದು ಆಕ್ಚುಲಿ ಇದನ್ನ ಉಂಟು ಮಾಡುವಂತ ಶಿಲೀಂಧ್ರ ಅಂದ್ರೆ ಆಸ್ಪರ್ಜಿಲಸ್ ನೈಜರ್ ಅಂತೀವಿ ಅಥವಾ ಆಸ್ಪರ್ಜಿಲಸ್ ಪ್ಯಾರಾಸಿಟಿಕಸ್. ಇದು ಇದನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕಪ್ಪ ಅಂದ್ರೆ ನಾನು ಮೊದಲನೇ ಹೇಳ್ತಾ ಇದ್ದೀನಿ, ಶಿಲೀಂಧ್ರ ಮಣ್ಣಲ್ಲಿರುತ್ತೆ. ಆದ್ರಿಂದ ಸಾಧ್ಯವಾದಷ್ಟು ನಾವು ಬೇಸಿಗೆಯಲ್ಲಿ ಮಾಗಿ ಉಳುಮೆನ ಮಾಡಬೇಕು. ನಮ್ಮ ಹಿರಿಯರು ಮೊದಲಿಂದ ಹೇಳ್ತಾರೆ ಮಾಗಿ ಉಳುಮೆ ಮಾಡಿ ಅಂತ. ಇದರಿಂದ ನಮ್ಮ ರೋಗ ನಿರ್ವಹಣೆಗೆ ಯಾವ ರೀತಿ ಅನುಕೂಲವಾಗುತ್ತಪ್ಪ ಅಂತಂದ್ರೆ ಮಣ್ಣಿನಲ್ಲಿ ಇರುವಂತಹ ಶಿಲೀಂಧ್ರಗಳು ಅಥವಾ ಶಿಲೀಂಧ್ರಗಳ ರಚನೆಗಳು ಏನಿರ್ತವೆ ಅವು ನಮ್ಮ ಬಿಸಿಲಿನ ಪ್ರಕಾರಕ್ಕೆ ಮೈಗೊಡ್ದಾಗ ಅವೆಲ್ಲ ಸತ್ತೋಗ್ತವೆ. ಅದರಿಂದ ನಾವು ಅದರಲ್ಲಿ ಮಣ್ಣಲ್ಲಿರುವಂತಹ ಶಿಲೀಂಧ್ರವನ್ನು ನಾವು ಕಡಿಮೆ ಮಾಡುವುದು ಒಂದು. ಈ ರೀತಿ ನಾವು ಮಾಡ್ತೋ ಅಂತಂದ್ರೆ ನಾವು ಈ ರೋಗವನ್ನು ನಿರ್ವಹಣೆ ಮಾಡಬಹುದು. ಎರಡನೇದು ಬೆಳೆ ಪರಿವರ್ತನೆ. ಬೆಳೆ ಪರಿವರ್ತನೆ ಯಾವುದರಿಂದ, ಸಜ್ಜೆ ಅಥವಾ ಜೋಳ ಈ ರೀತಿ ಬೆಳೆ ಇಲ್ಲ ಅಂದ್ರೆ ಒಂದೊಂದ್ಸಲ ಮೆಕ್ಕೆಜೋಳ, ಈ ಮೂರು ಬೆಳೆಯಲ್ಲಿ ಯಾವ್ದಾರ ಒಂದು ಬೆಳೆನ ನಾವು 3 ವರ್ಷಕ್ಕೊಂದ್ಸಲ ಹಾಕ್ತು ಅಂತಂದ್ರೆ ಈ ಮಣ್ಣಿನಲ್ಲಿ ಇರುವಂತಹ ಶಿಲೀಂಧ್ರದ ಬೀಜ ಕಣಗಳನ್ನ ಅಥವಾ ರಚನೆಗಳನ್ನ ನಾವು ನಾಶಪಡಿಸಿ ನಾವು ಮುಂದಿನ ಬೆಳೆಗೆ ಯಾವುದೇ ರೀತಿ ರೋಗ ಬರೋದಿರೋ ತರ ನಾವು ನೋಡ್ಕೊಬಹುದು. ಇವೆರಡರ ಜೊತೆಗೆ ನಾವು ಬಿತ್ತನೆ ಮಾಡಬೇಕಾದ್ರೆ ಬೀಜೋಪಚಾರವನ್ನು ಸಹ ನಾವು ಮಾಡಬಹುದು. ಯಾಕಂದ್ರೆ ನಾನು ಹೇಳಿದೆ ಈ ಶಿಲೀಂಧ್ರ ಬೀಜದಿಂದಲೂ ಸಹ ಆಡುವಂತಹ ಶಕ್ತಿನ ಹೊಂದಿರುತ್ತೆ. ಅಂತ ಸಂದರ್ಭದಲ್ಲಿ ನಾವೇನಾದ್ರೂ ಬೀಜೋಪಚಾರ ಮಾಡಿದ್ದೇ ಆದಲ್ಲಿ ನಾವು ಈ ರೋಗವನ್ನು ಸಹ ತಡೆಗಟ್ಟಬಹುದು. ಒಂದು 30-35 ದಿನ ತನಕ ಈ ರೋಗವನ್ನು ತಡೆಗಟ್ಟಬಹುದು. ಬೀಜೋಪಚಾರ ಯಾವ ತರಪ್ಪ ಮಾಡಬೇಕು ಅಂದ್ರೆ ಒಂದು ಕ್ಯಾಪ್ಟನ್ ಅಂತ ಶಿಲೀಂಧ್ರನಾಶಕ ಸಿಗುತ್ತೆ, ಅದನ್ನು ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂ ಪುಡಿಯನ್ನು ಉಪಯೋಗಿಸಿ ನಾವು ಬೀಜೋಪಚಾರ ಮಾಡಬಹುದು. ಇಲ್ಲಾಂದ್ರೆ ಜೈವಿಕ ಶಿಲೀಂಧ್ರನಾಶಕ ಅಂತ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಗುತ್ತೆ, ಇದನ್ನ ಪ್ರತಿ ಕೆಜಿ ಬೀಜಕ್ಕೆ 5 ಗ್ರಾಂ ಜೈವಿಕ ಶಿಲೀಂಧ್ರನಾಶಕ ಅಂತೀವಿ. ನೀವು 10-15 ಗ್ರಾಂ ಉಪಯೋಗಿಸಿ ಜೈವಿಕ ಶಿಲೀಂಧ್ರನಾಶಕ ಜೈವಿಕ ಶಿಲೀಂಧ್ರನಾಶಕವಾದ ಟ್ರೈಕೋಡರ್ಮಾ ಪುಡಿಯನ್ನು ಉಪಯೋಗಿಸಿ ನಾವು 1 ಕೆಜಿ ಬೀಜಕ್ಕೆ 5 ಗ್ರಾಂ ಟ್ರೈಕೋಡರ್ಮನ್ನು ಉಪಯೋಗಿಸಿ ನಾವು ಬೀಜೋಪಚಾರ ಮಾಡಬಹುದು. ಈ ರೀತಿ ಬೀಜೋಪಚಾರ ಮಾಡಿದ್ದಾದಲ್ಲಿ ನಾವು ನಿರ್ವಹಣೆ ಮಾಡಬಹುದು. ಆದ್ರೆ ಈ ಶೇಂಗಾದಲ್ಲಿ ಇನ್ನೊಂದೇನಪ್ಪ ಒಂದು ಮುಖ್ಯವಾದ ಅಂಶ ಅಂತಂದ್ರೆ ಬೀಜೋಪಚಾರ ಅದನ್ನ ಯಾವ ರೀತಿ ಮಾಡಬೇಕಾಗುತ್ತೆ. ಬೀಜ ಬಹಳ ಇದು ಇರುತ್ತೆ, ಹೊರಪದರ ಏನಿರುತ್ತೆ, ಭಾರಿ ಸಡಿಲವಾಗಿರುತ್ತೆ, ಮೃದುವಾಗಿರುತ್ತೆ. ಆದ್ರೆ ನಾವು ತೊಗರಿನಲ್ಲಿ ಕಡಲೆನಲ್ಲಿ ಭತ್ತದಲ್ಲಿ ಬೀಜೋಪಚಾರ ಮಾಡಿದಾಗ ಡೈರೆಕ್ಟ್ ಆಗಿ ಕೈಲಿ ಕಳಿಸ್ಬಿಡ್ತೇವೆ ಪುಡಿನ ಹಾಕಿ. ಆದ್ರೆ ಇಲ್ಲಿ ಆ ರೀತಿ ಆಗೋದಿಲ್ಲ, ಜೋರಾಗಿ ಕೈಲಿ ಕಳಿಸ್ಬಿಟ್ರೆ ಬೇಳೆ ಆಗಿಬಿಡ್ತಾವೆ ಎಲ್ಲ ಬೆಳೆ ಆಗ್ತವೆ ನಮ್ಗೆ. ಯಾವ್ದೇ ರೀತಿ ಇವನ್ ಜಸ್ಟ್ ಅದು ಹೊರಪದರ ಜಸ್ಟ್ ಡ್ಯಾಮೇಜ್ ಆದ್ರೂ ಸಹ ನಮ್ಗೆ ಮೊಳಕೆ ಬರೋದಿಲ್ಲ. ಆದ್ರಿಂದ ನಾವೇನ್ ಮಾಡಬೇಕು, ನಮ್ಗೆ ಬೇಕಾಗಿರುವಂತಹ ಪ್ರಮಾಣದ ಬೀಜವನ್ನು ತೆಗೆದುಕೊಂಡು ಒಂದು 5 ಕೆಜಿ ಬೀಜ ಚೀಲದಲ್ಲಿ ತಗೊಂಡು 5 ಕೆಜಿಗೆ ಬೇಕಾಗುವಂಥ ಟ್ರೈಕೋಡರ್ಮ ಪುಡಿನೋ ಅಥವಾ ಕ್ಯಾಪ್ಟನ್ ಪುಡಿನೋ ಅದಕ್ಕೆ ಹಾಕೊಂಡು ಚೀಲದ 2 ಬಾಯನ್ನ ನಾವು ಕೈಲಿ ಹಿಡ್ಕೊಂಡು ಸ್ವಲ್ಪ ಹಿಂಗೆ ಹಂಗೆ ಹಿಂಗೆ ಮಿಕ್ಸ್ ಮಾಡಬೇಕು. ಹಂಗೆ ಮಿಶ್ರಣ ಮಾಡಿದಾಗ ಅದು ಜಸ್ಟ್ ಆ ಬೀಜಕ್ಕೆ ಸ್ವಲ್ಪ ಒಂದೊಂದು ಅಂಶ ಅಂಟ್ಕೊಂಡು ಒಂದೊಂದು ಕಾಳಿಗೆ ಸ್ವಲ್ಪ ಅಂಟ್ಕೊಂಡ್ರೆ ಸಹ ಸಾಕು, ಅದು ಆ ಶಿಲೀಂಧ್ರ ಸಾಯಿಸುತ್ತೆ. ಆದರೆ ನಾವು ಬೀಜೋಪಚಾರ ಮಾಡುವಾಗ ಎಸ್ಪೆಷಲಿ ಗ್ರೌಂಡ್ನಟ್ಟಲ್ಲಿ ಅಥವಾ ಶೇಂಗಾದಲ್ಲಿ ಇದು ಅತ್ಯಂತ ಎಚ್ಚರಿಕೆ ವಹಿಸಬೇಕಾದಂಥ ಅಂಶ ಸರ್. ಅಂದ್ರೆ ಇದರಲ್ಲಿ ಯಾವ್ದಾದ್ರು ಒಂದು ಶಿಲೀಂಧ್ರ ನಾಶಕ ಹಾಕಿದ್ರೆ ಸಾಕಂದ್ರೆ ಟ್ರೈಕೋಡರ್ಮ ಯಾವ್ದಾದ್ರು ಒಂದು ಆಗ್ತದೆ ಸಾಕು. ಈ ರೀತಿ ಮಾಡಿದ್ದಲ್ಲಿ ನಾವು ಈ ಬೀಜ ಕೊಳೆಯುವ ಅಥವಾ ಸಸಿ ಸಾಯುವ ರೋಗವನ್ನು ನಾವು ನಿರ್ವಹಣೆ ಮಾಡಬಹುದು. ಇದೇ ರೀತಿ ಇನ್ನೊಂದು ಬುಡ ಕೊಳೆಯುವ ರೋಗ ಅಂತೂ ಇದೆ. ನಾವು ಅದನ್ನ ಡ್ರೈರೂಟಾಟ್ ಅಂತೀವಿ. ಇದು ಲೇಟ್ ಆಗಿ ಬರುತ್ತೆ ಸರ್. ಇದೇನು ಕಾಯಿ ಕಚ್ಚಾ ಇದೆ ಅಥವಾ ಕಾಯಿ ಹಾಲು ತುಂಬತಾ ಇದೆ ಅನ್ನೋ ಸಂದರ್ಭದಲ್ಲಿ ಈ ರೋಗ ಬರುತ್ತೆ. ಆದ್ರೆ ಈ ರೋಗವನ್ನು ಉಂಟು ಮಾಡುವಂತ ಶಿಲೀಂಧ್ರನು ಸಹ ಮಣ್ಣಲ್ಲೇ ಇರುತ್ತೆ. ರೋಗ ಲಕ್ಷಣ ನೋಡ್ತು ಅಂತಂದ್ರೆ ಮೊದಲನೇದಾಗಿ ರೋಗ ಬಾಧಿತ ಗಿಡಗಳು ಅಲ್ಲಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಹಳದಿ ಬಣ್ಣಕ್ಕೆ ತಿರುಗುತ್ತೆ ನಂತರ ಈ ರೋಗದ ತೀವ್ರತೆ ಜಾಸ್ತಿ ಆದಾಗ ಯಾವ್ಯಾವ ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಅವೆಲ್ಲ ಬಾಡಿ ಒಂದು ಜೋತು ಬಿದ್ದಂಗೆ ಕಾಣಿಸ್ತಾ ಇರ್ತವೆ. ಈ ರೀತಿ ಜೋತು ಬಿದ್ದಂತ ಗಿಡಗಳು ತೀವ್ರತೆ ಜಾಸ್ತಿ ಆದಾಗ ರೋಗದ ತೀವ್ರತೆ ಜಾಸ್ತಿ ಆದಾಗ ಸಂಪೂರ್ಣ ಗಿಡ ನಾಶ ಆಗುತ್ತೆ. ಅಂತಹ ಗಿಡಗಳನ್ನ ನಾವು ಸೂಕ್ಷ್ಮವಾಗಿ ನೋಡಿದ್ದೇ ಆದಲ್ಲಿ ಜಸ್ಟ್ ಮಣ್ಣಿನ ಮೇಲ್ಗಡೆಗೆ ನಾವೇನು ಕತ್ತಿನ ಭಾಗ ಅಥವಾ ಕಾಲ ರೀಜನ್ ಅಂತ ಹೇಳ್ತೀವಿ ಆ ಜಸ್ಟ್ ಮಣ್ಣಿನ ಮೇಲ್ಭಾಗದ ಕಾಂಡವನ್ನ ನಾವು ನೋಡಿದಾಗ ಅಲ್ಲಿ ಒಂಥರ ಬಿಳಿಯ ಅತ್ತಿಯ ಅಥವಾ ಕಾಟನ್ ಏನಿರುತ್ತೆ ಅಥವಾ ಬಿಳಿ ದಾರ ಏನಿರುತ್ತೆ ಆ ರೀತಿ ನಮಗೆ ಶಿಲೀಂಧ್ರದ ರಚನೆಗಳನ್ನ ಕಾಣಬಹುದು. ಇದ್ರ ಜೊತೆಗೆ ಸಣ್ಣ ಸಣ್ಣ ಸಾಸಿವೆ ಕಾಳಿನಾಕಾರದ ಸ್ಕ್ಲಿರೋಷ ಅಂತ ಏನ್ ಹೇಳ್ತೀವಿ ಆ ರಚನೆಗಳನ್ನು ಸಹ ನಾವು ನೋಡಬಹುದು. ಈ ಶಿಲೀಂಧ್ರವನ್ನು ಸಹ ನಾನೇನು ಮೊದಲನೇ ಹೇಳಿದೆ ನಿರ್ವಹಣೆಗೆ ಅಂಶ ಮೊದಲನೇ ಹೇಳಿದೆ ಒಂದು ಮಾಗಿ ಉಳುಮೆ ಅಥವಾ ಬೆಳೆ ಪರಿವರ್ತನೆ ಜೋಳ ಸಜ್ಜೆ ಇಲ್ಲಾಂದ್ರೆ ಮೆಕ್ಕೆಜೋಳ ಇದ್ರಿಂದ ಅದ್ರ ಜೊತೆಗೆ ಬೀಜೋಪಚಾರ ಈ ಮೂರನ್ನ ಮಾಡಬಹುದು. ಆದ್ರೆ ಈ ಬುಡ ಕೊಳೆಯುವ ರೋಗಕ್ಕೆ ಇನ್ನೂ ಒಂದೇನಪ್ಪ ಮಾಡಬಹುದು ಅಂತಂದ್ರೆ ನಾವು ಮಣ್ಣಿಗೂ ಸಹ ನಾವು ಜೈವಿಕ ಶಿಲೀಂಧ್ರ ನಾಶಕ ಅಂದ್ರೆ ಟ್ರೈಕೋಡರ್ಮವನ್ನ ಅಪ್ಲೈ ಮಾಡೋದ್ರಿಂದ ಸಹ ನಾವು ಈ ರೋಗವನ್ನ ನಿರ್ವಹಣೆ ಮಾಡಬಹುದು. ಮಣ್ಣಿಗೆ ಯಾವ ರೀತಿ ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ಬಿತ್ತುವಂತ ಸಮಯದಲ್ಲಿ ಮೊದಲನೇದಾಗಿ ನಾವು ಬೀಜವನ್ನ 5 ಗ್ರಾಂ ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರ ನಾಶಕದಿಂದ ಬೀಜೋಪಚಾರ ಮಾಡಬೇಕು. ನಂತರ ಬಿತ್ತುಗಿಂತ ಮೊದಲೇನೆ ಏನ್ ಮಾಡಬೇಕು ಒಂದು 2.5 ಕೆಜಿ ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರ ನಾಶಕವನ್ನು 200 ಕೆಜಿ ಚೆನ್ನಾಗಿ ಕೊಳೆತಂತ ಕೊಟ್ಟಿಗೆ ಗೊಬ್ಬರ ಅದಕ್ಕೆ ಮಿಕ್ಸ್ ಮಾಡಿ ಬಿತ್ತನೆ ಮಾಡೋದು 15 ದಿನ ಅಂತಾನೆ ಮಿಶ್ರಣ ಮಾಡಿ ಅದನ್ನ ನೆರಳಲ್ಲಿ ಇಟ್ಕೊಬೇಕಾಗತ್ತೆ. ಅದನ್ನ ಪ್ರತಿದಿನ ಸ್ವಲ್ಪ ನೀರನ್ನ ಚುಮ್ಸ್ಕೊಂಡು ಚೆನ್ನಾಗಿ ಅದನ್ನ ಮಿಶ್ರಣ ಮಾಡ್ತಾ ಇರಬೇಕು. ನಾವು ಬಿತ್ತುವಂತ ದಿನ ಅದನ್ನ 2 ಎಕರೆಗೆ ಅಂತಂದ್ರೆ ನಾವೇನ್ ಬಿತ್ತೀವಿ ಆ ಸಾಲಿನಲ್ಲಿ ಅದನ್ನ ಎರಚಿ ನಂತರ ಬಿತ್ತನೆ ಮಾಡಿದ್ದೇ ಅದರಲ್ಲಿ ನಾವು ಈ ರೋಗವನ್ನು 90%-95% ಈ ರೋಗವನ್ನು ನಾವು ನಿರ್ವಹಣೆ ಮಾಡಬಹುದು. ಅಂದ್ರೆ ಇದು ಸಂಪೂರ್ಣ ಕಾಯಾದ್ಮೇಲೆ ಬರುತ್ತೆ ಶೇಂಗಾಕ್ಕೆ? ಇದು ಸಂಪೂರ್ಣ ಕಾಯಾದ್ಮೇಲೆ ಬರೋದು. ಮೊದಲೇ ಹೇಳಿದಂತ 2 ರೋಗಗಳು ನಾವು ಬಿತ್ತನೆ ಮಾಡಿದ ತಕ್ಷಣ ಬರುತ್ತೆ. ಆಮೇಲೆ ಇನ್ನೊಂದು ತಾವು ಹೇಳಿದ್ರೆ ಇದು ಎಲೆಚುಕ್ಕಿ ರೋಗ ಶೇಂಗಾದಲ್ಲಿ ಬಹಳಷ್ಟು ಸಮಸ್ಯೆಯನ್ನು ಮಾಡ್ತಾ ಇದೆ ಎಲೆಚುಕ್ಕಿ ರೋಗ. ಸರ್ ಸರ್, ಆಕ್ಚುಲಿ ಎಲೆಚುಕ್ಕಿ ರೋಗ ಅಂತೂ ನಾವು ಎಲ್ಲೆಲ್ಲಿ ಶೇಂಗಾನ ಬೆಳಿತೀವಿ ಎಲ್ಲಾ ಕಡೆನೂ ಸಹ ಎಲೆಚುಕ್ಕಿ ರೋಗ ಇಲ್ಲದೇ ಯಾವ ಶೇಂಗಾನ ಬೆಳಿಕೆರೇ ಆಗಲ್ಲ, ಅಷ್ಟು ಒಂದು ಪ್ರಸಿದ್ಧಿಯನ್ನು ಪಡೆದೈತೆ ಈ ರೋಗ. ಈ ಎಲೆಚುಕ್ಕಿ ರೋಗ ಏನಪ್ಪಾ ಅಂತಂದ್ರೆ ಇದರಲ್ಲಿ 2 ರೀತಿ ಎಲೆಚುಕ್ಕಿ ರೋಗ ಐತೆ. ಒಂದು ಅರ್ಲಿ ಎಲೆಚುಕ್ಕಿ ರೋಗ ಅಂತೀವಿ, ಇನ್ನೊಂದು ಲೇಟ್ ಎಲೆಚುಕ್ಕಿ ರೋಗ ಅಂತೀವಿ. ಹಂಗಂದ್ರೆ ಇದು ಬೇಗ ಬರುತ್ತೆ ಅದು ಲೇಟ್ ಆಗಿ ಬರುತ್ತೆ ಅಂತಲ್ಲ, ಅದರದ ಲಕ್ಷಣಗಳು ಯಾವ ರೀತಿ ಲಕ್ಷಣಗಳನ್ನ ತೋರಿಸುತ್ತೆ ಅನ್ನೋ ಇದ್ರ ಮೇಲೆ ನಾವು 2 ರೀತಿ ಮಾಡಿದೀವಿ, ಒಂದು ಅರ್ಲಿ ಲೀವ್ ಸ್ಪಾಟ್ ಇನ್ನೊಂದು ಲೇಟ್ ಲೀವ್ ಸ್ಪಾಟ್. ಇದ್ರಲ್ಲಿ ನಾವು ಲಕ್ಷಣ ನೋಡ್ತೀವಿ ಅಂತಂದ್ರೆ ನಾವು ಎಲೆಯ ಕೆಳಭಾಗದಲ್ಲಿ ಒಂದು ನಾವು ಚುಕ್ಕೆ ಚುಕ್ಕೆಗಳನ್ನ ಕಾಣಿಸ್ತೇವೆ. ಈ ಚುಕ್ಕೆಗಳು ಕಂದು ಬಣ್ಣದಿಂದ ಕೂಡಿರ್ತವೆ, ಕಂದು ಬಣ್ಣದಿಂದ ಕೂಡಿದ್ದು ಚುಕ್ಕೆ ಅದೇ ಚುಕ್ಕೆಗಳನ್ನ ನಾವು ಎಲೆಯ ಮೇಲ್ಭಾಗದಲ್ಲಿ ನೋಡಿದಾಗ ಅವು ತಿಳಿ ಕಂದು ಬಣ್ಣ ಹೊಂದಿರ್ತವೆ. ಇದನ್ನ ನಾವು ಅರ್ಲಿ ಲೀವ್ ಸ್ಪಾಟ್ ಅಂತೀವಿ. ಅದೇ ಇನ್ನೊಂದು ನಾನು ಲೇಟ್ ಲೀವ್ ಸ್ಪಾಟ್ ಅಂತ ಏನಪ್ಪ ಹೇಳಿದೆ ಅಂತಂದ್ರೆ ಆ ಲೀವ್ ಸ್ಪಾಟ್ ಹೆಂಗಪ್ಪ ಇರ್ತದೆ, ಎಲೆಯ ಮೇಲೆ ಕಂದು ಬಣ್ಣದ ಚುಕ್ಕೆಗಳಿದ್ದು ಅದರ ಸುತ್ತ ಹಳದಿ ಬಣ್ಣದ ಅಥವಾ ಯೆಲ್ಲೋ ಬಣ್ಣದ ಸುತ್ತ ಮಾರ್ಜಿನ್ ಇರುತ್ತೆ. ಇದು 2 ರೋಗದ ಲಕ್ಷಣಗಳು. ಮತ್ತೆ ನಂತರ ಈ ರೋಗದ ತೀವ್ರತೆ ಜಾಸ್ತಿ ಆದಾಗ ಏನಪ್ಪ ಆಗತ್ತೆ ಅಂದ್ರೆ ಈ ಚುಕ್ಕೆಗಳು ಸಣ್ಣ ಸಣ್ಣ ಚುಕ್ಕೆಗಳು ಇದ್ದಿದ್ದೆಲ್ಲ ತನ್ನ ಗಾತ್ರದಲ್ಲಿ ಜಾಸ್ತಿ ದೊಡ್ಡದಾಗಿ ಒಂದಕ್ಕೆ ಒಂದು ಅಂಟುಕೊಂಡು ಏನ್ ಮಾಡುತ್ತೆ, ಇಡೀ ಎಲೆನೆ ಅಂಗಮರಿ ರೋಗಕ್ಕೆ ತುತ್ತಾಗಿರೋ ತರ ಇಡೀ ಎಲೆನೆ ಸುಟ್ಟೋದಂಗೆ ಕಾಣಿಸ್ತವೆ. ಅದ್ರ ಜೊತೆಗೆ ಈ ರೋಗದ ತೀವ್ರತೆ ಜಾಸ್ತಿ ಆದಂಗೆಲ್ಲ ಎಲೆ ಮೇಲೆ ಅಲ್ದೇನೆ ಕಾಂಡದ ಮೇಲೆ ದೇಟುವಿನ ಮೇಲೆ ಕೊನೆಗೆ ಆ ಕಾಯಿನ ಇದು ಮಾಡಿರುವಂತಹ ಪಿಟೋಲ್ ಅಂತ ಏನು ಕರಿತೀವಿ ಅದ್ರ ಮೇಲೂ ಸಹ ರೋಗ ಲಕ್ಷಣ ಕಂಡುಬರ್ತವೆ. ಇದು ರೋಗದ ತೀವ್ರತೆ ಎಷ್ಟಾಗುತ್ತೆ ಅಂದರೆ ಎಲೆಯೆಲ್ಲ ಉದುರಿ ಬರೀ ದೇಟು ಹಾಗೂ ಕಾಂಡ ಅಷ್ಟೇ ನಾವು ಪ್ರದೇಶದಲ್ಲಿ ನಮಗೆ ಅಷ್ಟು ಎಲೆಯೆಲ್ಲ ಉದುರೋಗ್ತವೆ. ತುಂಬಾ ಅಂದ್ರೆ ಇದು ಬೆಳೆ ಎಲ್ಲಾ ಹಂತಗಳಲ್ಲಿ ಬರ್ತದಂತೀರಾ ಅಥವಾ ಕೆಲವೊಂದು ಹಂತಗಳಲ್ಲಿ ಬರುತ್ತಾ, ಇದಕ್ಕೆ ಏನು ಕಾರಣಗಳೇನು, ವಾತಾವರಣ ಕಾರಣ ಅಂತೀರಾ? ಆಕ್ಚುಲಿ ಈ ನೀವೇನು ಎಲೆಚುಕ್ಕ ರೋಗ ಅಂತ ಹೇಳಿದ್ರೆ ಇದ್ರ ಜೊತೆಗೆ ಇನ್ನೊಂದು ರೋಗನೂ ಇದೆ, ಯಾವ್ದದು? ತುಕ್ಕು ರೋಗ ಅಂತ ಹೇಳ್ತೀವಿ, ತುಕ್ಕು ರೋಗ ಅಥವಾ ರಸ್ಟ್ ಅಂತ ಹೇಳ್ತೀವಿ. ಈ ಎಲೆಚುಕ್ಕೆ ರೋಗ ಸಾಮಾನ್ಯವಾಗಿ ಬೆಳೆ ಬಿತ್ತಿದ ನಂತರ ಒಂದು 25 ದಿನ ಆದ್ಮೇಲೆ ಈ ಎಲೆಚುಕ್ಕೆ ರೋಗ ಶುರುವಾಗುತ್ತೆ, ಎಲೆಚುಕ್ಕೆ ರೋಗ ಶುರುವಾಗುತ್ತೆ. ಬಟ್ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಪುನಃ ಅದೇ ವಾತಾವರಣದಲ್ಲಿ ಇರುವಂತಹ ಆರ್ದ್ರತೆ. ಆದ್ರತೆ ಜಾಸ್ತಿ ಇದ್ದಂಗೆ ಈ ರೋಗ ಜಾಸ್ತಿ ಆಗುತ್ತೆ. ಅಂದ್ರೆ ಮುಂಗಾರು ಹಂಗಾಮಿನಲ್ಲಿ ನಾವು ಬಿತ್ತುವಂತ ಬೆಳೆಗೆ ಈ ರೋಗ ಜಾಸ್ತಿ ಇರುತ್ತೆ ಸರ್, ಯಾಕಂದ್ರೆ ತೇವಾಂಶ ಜಾಸ್ತಿ ಇರುತ್ತೆ ವಾತಾವರಣದಲ್ಲಿ, ಹಂಗಾಗಿ ಈ ರೋಗ ಜಾಸ್ತಿ ಆಗುತ್ತೆ. ಆದ್ರೆ ಇದನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡ್ಬೋದಪ್ಪ ಅಂತಂದ್ರೆ, ಒಂದು ಈ ರೋಗವನ್ನು ಉಂಟು ಮಾಡುವಂತ ಶಿಲೀಂಧ್ರ ನಾವು ಪ್ರತಿ ವರ್ಷ ಅಲ್ಲಲ್ಲೇ ಬಿತ್ತನೆ ಮಾಡ್ತಾ ಇದ್ದೇವೆ, ಶೇಂಗನ ಬೆಳೀತಾದ್ರೆ ಏನಪ್ಪಾಗುತ್ತೆ ಅಂತಂದ್ರೆ, ಆ ಬಾಧೆಗೆ ಒಳಗಾಗಿದಂತಹ ಗಿಡದ ಭಾಗಗಳು ಅದೇ ಪ್ರದೇಶದಲ್ಲಿ ಇದ್ರೆ ಅವು ಮುಂದಿನ ಹಂಗಾಮಿನಲ್ಲಿ ಮುಂದಿನ ಹಂಗಾಮಿಗೂ ಸಹ ಈ ರೋಗ ಬರುತ್ತೆ. ಆದ್ರಿಂದ ಒಂದು ನಾವು ಸಾಧ್ಯವಾದಷ್ಟು, ಯಾಕಂದ್ರೆ ಫುಲ್ಲು ನಾವು ಕ್ಲೀನ್ ಕಲ್ಟಿವೇಶನ್ ಮಾಡಿ ಅಂತ ಹೇಳೋಕ್ಕಾಗಲ್ಲ, ಸಾಧ್ಯವಾದಷ್ಟು ಸ್ವಚ್ಛವಾಗಿ ನಮ್ಮ ಪ್ರದೇಶವನ್ನು ಇಟ್ಟು ಮುಂದಿನ ಬೆಳೆಯನ್ನು ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಒಂದು ಎರಡನೇದೇನಪ್ಪ ಅಂತಂದ್ರೆ, ಈ ರೋಗ ಕಂಡು ಬಂದಾಗ ಶೇಕಡ ಒಂದು 10% ಜಾಸ್ತಿ ರೋಗ ಕಂಡು ಬರ್ತೈತೆ ಅಂತಂದಾಗ ಕೆಲವೊಂದು ಶಿಲೀಂಧ್ರನಾಶಕಗಳಿದೆ. ಯಾವ್ಯಾವ್ದಪ್ಪ ಅಂತಂದ್ರೆ ಕಾರ್ಬನ್ ಡೈಜಿಮ್, ಅಂದ್ರೆ ಪ್ರತಿ ಲೀಟರ್ಗೆ 1 gram ಕಾರ್ಬನ್ ಡೈಜಿಮ್, ಅಥವಾ ಡೈಫೆನ್ ಕೋನೋಜಲ್ ಅಂತ ಹೇಳ್ತೀವಿ, ಮಾರ್ಕೆಟ್ ಅಲ್ಲಿ ಸ್ಕೋರ್ ಅಂತ ಸಿಗುತ್ತೆ ಅದು, ಅಥವಾ ಎಕ್ಸಾಕೋನೋಜಲ್ ಅಂದ್ರೆ ಇದು ಮಾರ್ಕೆಟ್ ಅಲ್ಲಿ ನಮಗೆ ಕಾಂಟಾಫ್ ಅಂತ ಸಿಗುತ್ತೆ, ಅದನ್ನು 1 ml ಸ್ಕೋರ್ ಆದ್ರೆ 0.5 ml, ಅಥವಾ ಇನ್ನೊಂದು ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋಜಮ್, ಒಂದು ಕಾಂಬಿ ಫಂಜಿಸೈಡ್ ಇದೆ ಸಾಫ್ ಅಂತ ಹೇಳ್ತೀವಿ, ಅದನ್ನ ಪ್ರತಿ ಲೀಟರ್ ನೀರಿಗೆ 2 gram ಹಾಕೊಂಡು ನಾವು 2 ಸಿಂಪರಣೆ ಮಾಡಬೇಕಾಗುತ್ತೆ. 10 ಇಂಟರ್ವೆಲ್ ನಲ್ಲಿ ಬಿಡುವಿನಲ್ಲಿ 2 ಸಿಂಪರಣೆ ಮಾಡ್ತು ಅಂತಂದ್ರೆ ನಾವು ಈ ರೋಗವನ್ನ ನಿರ್ವಹಣೆ ಮಾಡಬಹುದು. ಇದು ಒಂದು ರೋಗ. ಇನ್ನೊಂದು ತುಕ್ಕು ರೋಗ ಅಂತ ಏನ್ ಹೇಳ್ದಪ್ಪ ಅಂತಂದ್ರೆ, ಅದು ಬಿತ್ತನೆ ಮಾಡಿದ 6 ವಾರದ ನಂತರ ಶುರುವಾಗುತ್ತೆ. ಬಿತ್ತನೆ ಮಾಡಿದ 6 ವಾರದ ನಂತರ ಶುರುವಾಗುತ್ತೆ ಅಂದ್ರೆ, ಇವು ತಾವ್ ಹೇಳಿದ್ರಲ್ಲ ಎಲೆ ಚುಕ್ಕೆ ರೋಗ ಬೆಳೆಯ ಒಂದು ಕೊನೆ ಹಂತದಲ್ಲಿ ಬಂದಾಗ ಏನ್ ಅಂತ ಹಾನಿ ಆಗೋದಿಲ್ಲ, ಮೊದಲ ಹಂತದಲ್ಲಿ ಸ್ವಲ್ಪ ಸಮಸ್ಯೆ. 25 ಶುರುವಾದ್ರು ಸಹ ಆಗ ಶುರುವಾದಾಗ ತುಂಬಾ ಹಾನಿಯನ್ನು ಉಂಟು ಮಾಡುತ್ತೆ. ಏನಾದರೂ ವಾತಾವರಣ ನಮಗೆ ಜಾಸ್ತಿ ಮಳೆ ಇಲ್ದೇನೆ ಏನಂತೀವಿ ನಾವು, ಒಣ ವಾತಾವರಣ ಇತ್ತು ಅಂತಂದ್ರೆ ಈ ರೋಗ ಬರಕ್ ಸಾಧ್ಯತೆ ಕಡಿಮೆ ಇರುತ್ತೆ. ಏನಾದ್ರೂ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಯಾವಾಗ ಆಗತ್ತಪ್ಪ, ಕೊನೆ ಹಂತದಲ್ಲಿ ಏನಾದ್ರು ತೇವಾಂಶ ಜಾಸ್ತಿ ಆಗಿ ರೋಗ ಬಂತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ಜಾಸ್ತಿ ಹಾನಿಯನ್ನು ಉಂಟು ಮಾಡೋದಿಲ್ಲ. ಮತ್ತೊಂದು ಶೇಂಗಾದಲ್ಲಿ ತುಕ್ಕು ರೋಗ ಅಂತ ಏನ್ ಹೇಳಿದೆ ನಾನು, ಅದ್ರದ್ದು ರೋಗ ಲಕ್ಷಣ ಈ ರೋಗ ಯಾವಾಗ ಸ್ಟಾರ್ಟ್ ಆಗತ್ತಪ್ಪ ಅಂತಂದ್ರೆ, ಬಿತ್ತಿದ 6 ವಾರಗಳ ನಂತರ ಈ ರೋಗ ಶುರುವಾಗುತ್ತೆ. ನಾವು ಈ ರೋಗದ ಲಕ್ಷಣ ನೋಡ್ತು ಅಂತಂದ್ರೆ, ಮೊದಲನೇದಾಗಿ ಎಲೆ ಗಿಡದ ಕೆಳಗಡೆ ಇರುವಂತಹ ಎಲೆಗಳ ಮೇಲೆ ಕೆಳಭಾಗದಲ್ಲಿ ಮೊದಲೇ ಸಣ್ಣ ಸಣ್ಣ ಹಳದಿ ಬಣ್ಣದ ಚುಕ್ಕೆಗಳು ಶುರುವಾಗ್ತವೆ. ಆಕ್ಚುಲಿ ಇಲ್ಲಿ ಚುಕ್ಕೆ ಅನ್ನೋದಕ್ಕಿಂತ ನಾವು ಇಲ್ಲಿ ಗುಳ್ಳೆ ಅಂತ ಹೇಳ್ಬೋದು. ನಮ್ಗೆ ಈಗ ನಾವು ಸುಟ್ಕೊಂಡಾಗ ನಮ್ಮ ಕೈಯಲ್ಲಿ ಗುಳ್ಳೆಗಳು ಬರ್ತವೆ, ಆ ರೀತಿ ಗುಳ್ಳೆಗಳು ಬರೋ ಶುರುವಾಗ್ತವೆ. ನಂತರ ತೀವ್ರತೆ ಜಾಸ್ತಿ ಆದಾಗ ಇದೇ ರೀತಿ ಗುಳ್ಳೆಗಳು ಎಲೆಯ ಮೇಲ್ಭಾಗದಲ್ಲೂ ಕಂಡು ಬರ್ತವೆ. ಇದು ಮಾಗಿದಂಗೆ ಗುಳ್ಳೆಗಳು ಮಾಗಿದಂಗೆ ಅವು ಒಡಿತದೆ. ಈಗ ನಮ್ಮ ಗುಳ್ಳೆಗಳು ಯಾವ ರೀತಿ ಒಡೆಯುತ್ತೆ ಅದೇ ರೀತಿ ಆ ಗುಳ್ಳೆಗಳು ಒಡೆದು ಅದರಿಂದ ಒಂಥರ ಕಂದು ಬಣ್ಣದ ಪುಡಿ ಹೊರಗಡೆ ಚೆಲ್ತದೆ. ಆ ಪುಡಿ ಚೆಲ್ದಾಗ ಯಾವ ರೀತಿ ತೀವ್ರತೆ ಆಗುತ್ತಪ್ಪ ಅಂತಂದ್ರೆ, ಇದು ತೀವ್ರತೆ ಜಾಸ್ತಿ ಇದ್ದಾಗ ಇದು ಇಡೀ ಎಲೆ ಅಥವಾ ಎಲ್ಲಾ ಗಿಡದ ಎಲ್ಲಾ ಭಾಗಗಳ ಮೇಲೆ ಚೆಲ್ದಾಗ ಪೂರ್ತಿ ಗಿಡನೇ ತುಕ್ಕು ರೋಗ ಬಂದಿದೆಯೇನೋ. ಈಗ ಕಬ್ಬಣ ಯಾವ ರೀತಿ ತುಕ್ಕು ಹಿಡಿಯುತ್ತೆ, ಸ್ವಲ್ಪ ನೀರು ಟಚ್ ಆದಾಗ ಕಬ್ಬಣ ಯಾವ ರೀತಿ ತುಕ್ಕು ಹಿಡಿಯುತ್ತೆ, ಅದೇ ರೀತಿ ಯಾವಾಗ ಗುಳ್ಳೆಗಳು ಮಾಗಿ ಒಡೆದು ಅದರಿಂದ ಕಂದು ಬಣ್ಣದ ಪುಡಿ ಇಡೀ ಗಿಡದ ಭಾಗಗಳ ಮೇಲೆಲ್ಲ ಉದುರುತ್ತೋ ಅಂತ ಸಂದರ್ಭದಲ್ಲಿ ಇಡೀ ಗಿಡನೇ ತುಕ್ಕು ರೋಗ ಬಂದಿದೆ, ಅಥವಾ ಇಡೀ ಗಿಡದ ಮೇಲೇನೆ ನಮ್ಗೆ ಕಂದು ಬಣ್ಣದ ಪುಡಿನ ನಾವು ಚೆಲ್ಲಿದೀವಿ ಅನ್ನೋ ತರ ತೀವ್ರತೆನ ಜಾಸ್ತಿ ಪಡ್ಕೊಳ್ಳುತ್ತೆ. ಒಂದು ಪಕ್ಷದಲ್ಲಿ ಏನಾದ್ರೂ ಈ ತುಕ್ಕು ರೋಗ ಮತ್ತೆ ಎಲೆ ಚುಕ್ಕೆ ರೋಗ ಎರಡೂ ಜೊತೆಲೆ ಬಂತು ಅಂತಂದ್ರೆ ನಮ್ಗೆ ನಷ್ಟ ಜಾಸ್ತಿ ಅನ್ಭವಿಸ್ಬೇಕಾಗತ್ತೆ ನಾವು. ಈಗ ಇದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಪ್ಪ ಅಂತಂದ್ರೆ, ಇದಕ್ಕೆ ಮ್ಯಾಂಕೋಜೆಬ್ ಅಂತ ಒಂದು ಶಿಲೀಂಧ್ರ ನಾಶಕದ ಪುಡಿ ಸಿಗುತ್ತೆ. ಪ್ರತಿ ಲೀಟರ್ ನೀರಿಗೆ 2 gram ಮ್ಯಾಂಕೋಜೆಬ್ ಪುಡಿನ ನಾವು ಬಳಸಿ ಸಿಂಪರಣೆ ಮಾಡ್ತು ಅಂತಂದ್ರೆ ನಾವು ಈ ರೋಗವನ್ನು ನಿರ್ವಹಣೆ ಮಾಡಬಹುದು. ಮತ್ತೆ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಚುಕ್ಕೆ ರೋಗ ಮತ್ತೆ ತುಕ್ಕು ರೋಗ ಎರಡು ಜೊತೆಲೆ ಬರ್ತವೆ ಅಂತ. ಅಂತ ಸಂದರ್ಭದಲ್ಲಿ ನಾವು ಒಂದು ಕ್ಲೋರೋಥೆಲೋನಿಲ್ ಅಂತ ಒಂದು ಶಿಲೀಂಧ್ರನಾಶಕ ಬರುತ್ತೆ. ಅಂದ್ರೆ ನಮ್ಗೆ ಮಾರ್ಕೆಟ್ನಲ್ಲಿ ಕ್ಲೋರೋಥೆಲೋನಿಲ್ ಮಾರ್ಕೆಟ್ನಲ್ಲಿ ಕವಚ್ ಅಂತ ಸಿಗುತ್ತೆ. ಈ ಶಿಲೀಂಧ್ರನಾಶಕವನ್ನ 1 liter ನೀರಿಗೆ 2 gram ಕ್ಲೋರೋಥೆಲೋನಿಲ್ ಎಂಬ ಶಿಲೀಂಧ್ರನಾಶಕವನ್ನ 1 liter ನೀರಿಗೆ 2 gram ಸಿಂಪರಣೆ ಮಾಡೋದ್ರಿಂದ ನಾವು ಎಲೆ ಚುಕ್ಕೆ ರೋಗ ಅದರ ಜೊತೆಗೆ ತುಕ್ಕು ರೋಗ ಎರಡನ್ನು ಸಹ ನಾವು ನಿರ್ವಹಣೆ ಮಾಡಬಹುದು. ಇಲ್ಲಿ ಶೇಂಗಾದಲ್ಲಿ ಕೆಲವೊಮ್ಮೆ ರೈತರು ಹೇಳ್ತಿರ್ತಾರೆ, ಅಲ್ಲಲ್ಲ ಭಯಂಕರ ಹಳದಿಯಾಗಿಬಿಟ್ಟಿರುತ್ತೆ ಶೇಂಗಾ, ಹಳದಿಯಾಗಿ ಸರಿದೇ ಏನು ಹಳದಿ ರೋಗ ಏನ್ರಿ ಅಂತ ಕೇಳ್ತಿರ್ತಾರೆ, ತಾವೇನು ಹೇಳ್ತಿರೋ ಅದಕ್ಕೆ? ಬಹಳಷ್ಟು ಅಲ್ಲಲ್ಲ ಹಳದಿ ಆಗಿಬಿಟ್ಟಿರ್ತದೆ. ಹೌದು ಸರ್, ಅದು ಈ ಹಳದಿ ಯಾವ ರೀತಿ ಆಗ್ತಾ ಇರತ್ತಪ್ಪ ಅಂದ್ರೆ ಅದು ಮಣ್ಣಿನಲ್ಲಿ ಇರುವಂತಹ ಪೋಷಕಾಂಶಗಳ ಕೊರತೆ. ಪೋಷಕಾಂಶ ಅಂದ್ರೆ ಯಾವ್ದು? ಅದರಲ್ಲೂ ಕಬ್ಬಿಣದ ಪೋಷಕಾಂಶದ ಕೊರತೆಯಿಂದಾಗಿ ಈ ಅಲ್ಲಲ್ಲೇ ಒಂಥರ ಪ್ಯಾಚ್ ಅಲ್ಲಿ ಆ ರೀತಿ ಹಳದಿಯಾಗಿ ಕಾಣಿಸ್ತಾ ಇರುತ್ತೆ. ಇದು ಮುಖ್ಯವಾಗಿ ಮಣ್ಣಿನಲ್ಲಿ ಕಬ್ಬಿಣದ ಕೊರತೆ ಜಾಸ್ತಿ ಎಲ್ಲಪ್ಪ ಆಗಿರುತ್ತೆ ಅಂತ ಕಡೆ ನಮ್ಗೆ ಹಳದಿಯಾಗಿ ಕಾಣಿಸ್ತಾ ಇರುತ್ತೆ. ಇದನ್ನ ನಾವು ಯಾವ ರೀತಿ ಸರಿಪಡಿಸಬೇಕು ಅಂತಂದ್ರೆ, ಒಂದು ಐರನ್ ಇಡಿಟಿ FeEDTA ಅಂತ ಒಂದು ನಮ್ಗೆ ಪೋಷಕಾಂಶ ಸಿಗುತ್ತೆ, ಲಘು ಪೋಷಕಾಂಶ. ಅದನ್ನ ನಾವು ಸಿಂಪರಣೆ ಮಾಡ್ತು ಅಂತಂದ್ರೆ, ಇದು ನಮ್ಗೆ ಅಂಗಡಿಗಳಲ್ಲಿ 1 kg ಪ್ಯಾಕೆಟ್ ಅಲ್ಲಿ ಸಿಗುತ್ತೆ, ಐರನ್ ಇಡಿಟಿ ಪೋಷಕಾಂಶ, ಲಘು ಪೋಷಕಾಂಶ ಅಂತ. ಇದನ್ನ ನಾವು ಸಿಂಪರಣೆ ಮಾಡಿದ್ದಾರೆ, ನಾವು ಅದನ್ನ ಪೋಷಕಾಂಶದ ಕೊರತೆಯನ್ನು ನಾವು ನೀಗಿಸಬಹುದು ಗಿಡದಲ್ಲಿ. ಇನ್ನು ಶೇಂಗಾದಲ್ಲಿ ಏನಾದರೂ ನಂಜಾನು ರೋಗ ಬರ್ತಾ ಇದ್ರಲ್ಲಿ? ಹೌದು ಸರ್, ಆಕ್ಚುಲಿ ಶೇಂಗಾದಲ್ಲಿ ಇತ್ತೀಚೆಗೆ ಅಂದ್ರೆ ಒಂದು 20 ವರ್ಷದಿಂದ ಇದರ ತೀವ್ರತೆ ಜಾಸ್ತಿ ಆಗಿದೆ. ನಾವೇನಪ್ಪ ಹೇಳ್ತೀವಿ ಅಂದ್ರೆ ಸುಳಿ ಸಾಯುವ ನಂಜಾಣು ರೋಗ ಅಥವಾ ಕುಡಿ ಸಾಯುವ ನಂಜಾಣು ರೋಗ ಅಂತ ನಾವು ಇದನ್ನ ಸಾಮಾನ್ಯ ಕರಿತೀವಿ. ಈ ರೋಗ ಮೊದಲನೇ ಬಾರಿಗೆ 1977 ಇದು ವರದಿಯಾಯಿತು. ವರದಿಯಾದ ನಂತರ ಇದು ಎಷ್ಟು ಬೇಗ ಪ್ರಸರಣ ಆಯಿತು ಅಂತಂದ್ರೆ, ಒಂದು 5 ವರ್ಷದೊಳಗೆ ಎಲ್ಲೆಲ್ಲಿ ನಾವು ಶೇಂಗಾ ಬೆಳಿತೀವಿ ಪ್ರದೇಶ ಎಲ್ಲಾ ಕಡೆನೂ ಸಹ ಈ ರೋಗ ತನ್ನ ತೀವ್ರತೆಯನ್ನು ಜಾಸ್ತಿ ಮಾಡಿತು. ಮತ್ತು ಈ ರೋಗದ ಲಕ್ಷಣವನ್ನು ನಾವು ನೋಡ್ತು ಅಂತಂದ್ರೆ, ಗಿಡದ ಅಥವಾ ಬೆಳೆಯ ಎಲ್ಲಾ ಹಂತದಲ್ಲೂ ಸಹ ಈ ರೋಗ ಸಾಮಾನ್ಯವಾಗಿ ಬರುತ್ತೆ. ಮತ್ತೆ ಈ ರೋಗ ನಂಜಾಣುವಿನಿಂದ ಬರುವಂತಹ ರೋಗ, ಜೊತೆಗೆ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಕೀಟಗಳಿಂದ ಪ್ರಸರಣವಾಗುವಂತಹ ನಂಜಾಣು ಆಗಿರುತ್ತೆ ಇದು. ನಾವು ಈ ರೋಗದ ಲಕ್ಷಣ ನೋಡ್ತು ಅಂತಂದ್ರೆ, ಮೊದಲನೇದಾಗಿ ಎಲೆಗಳ ಮೇಲೆ, ಅದರಲ್ಲೂ ಕುಡಿ ಎಲೆಗಳ ಮೇಲೆ, ಯಾಕಂದ್ರೆ ಹೆಸರ ಹೇಳುತ್ತೆ ಕುಡಿ ಸಾಯುವ ರೋಗ ಅಥವಾ ಸುಳಿ ಸಾಯುವ ರೋಗ ಅಂತ. ಕುಡಿ ಅಲ್ಲ, ಚಿಗುರು ಎಲೆಗಳು ಏನಿರ್ತವೆ ಅದ್ರ ಮೇಲೆ ಹರಿತು ರಹಿತ ಅಂದ್ರೆ, ನಾವು ಏನು ಎಲೆಗಳ ಸಾಮಾನ್ಯವಾಗಿ ಯಾವ ರೀತಿ ಯಾವ ಕಲರ್ ಇರ್ತವೆ, ಹಸಿರು ಬಣ್ಣ ಇರ್ತವೆ, ಆದ್ರೆ ನಾವು ಎಲೆ ಮೇಲೆ ರಿಂಗ್ ಇರ್ತವೆ, ಆ ರಿಂಗ್ಗಳೆಲ್ಲ ಎಲ್ಲೋ ಬಣ್ಣದ ಅಥವಾ ಹಳದಿ ಬಣ್ಣದ ರಿಂಗ್ಗಳಿರ್ತವೆ. ಹರಿತು ರಹಿತ ಅಥವಾ ಹಸಿರು ರಹಿತ ನಾವು ಉಂಗುರಾಕಾರದ ಚುಕ್ಕೆಗಳನ್ನ ನಾವು ಎಲೆಗಳ ಮೇಲೆ ಕಾಣಬಹುದು. ಮತ್ತೆ ಈ ರೋಗದ ತೀವ್ರತೆ ಜಾಸ್ತಿ ಆದಂಗೆ ಏನು ಅದು ಹಳದಿ ಬಣ್ಣದ ಉಂಗುರಾಕಾರದ ಚುಕ್ಕೆಗಳಿರ್ತವೆ, ಅವು ತಮ್ಮ ಗಾತ್ರದಲ್ಲಿ ಜಾಸ್ತಿಯಾಗಿ ಒಂದಕ್ಕೊಂದು ಕೂಡಿ ಇಡೀ ಎಲೆನೇ ಆವರಿಸ್ಕೊಂಡ್ಬಿಡುತ್ತೆ. ಅವು ಎಲೆ ಆವರಿಸ್ಕೊಂಡಾಗ ಫುಲ್ಲು ಎಲೆ ಮೇಲೆ ಒಂಥರ ರಿಂಗ್ ರಿಂಗ್ ರಿಂಗ್ ರಿಂಗ್ ಟೈಪ್ ಕಾಣಿಸೋಕೆ ಶುರುವಾಗುತ್ತೆ. ಮತ್ತು ಈ ರೋಗದ ತೀವ್ರತೆ ಜಾಸ್ತಿ ಆದಂಗೆ ಗಿಡಗಳು ತುದಿಯಿಂದ ಕೆಳಗಡೆಗೆ ಒಣಗಿಕೊಂಡ್ಬರಕ್ಕೆ ಶುರುವಾಗ್ತದೆ. ಒಣಗಿ ನಂತರ ಯಾವುದೇ ರೀತಿಯ ಹೂವನೇ ಆಗಲಿ ಯಾವುದೇ ರೀತಿಯ ಕಾಯಿನೇ ಆಗಲಿ ಬಿಡದಂಗೆ ಇದು ಅದೇ ರೀತಿ, ಬಟ್ ಗಿಡ ಸಾಯೋದಿಲ್ಲ, ಬೆಳವಣಿಗೆ ಆಗೋದಿಲ್ಲ, ಬೆಳವಣಿಗೆ ಆಗೋದಿಲ್ಲ. ಮತ್ತೆ ಹೂವು ಕಾಯಿನೂ ಸಹ ಕಚ್ಚೋದಿಲ್ಲ, ಯಾಕಂದ್ರೆ ಇದು ನಂಜಾಣುವಿನಿಂದ ಬರುವ ರೋಗ ಆಗಿರೋದ್ರಿಂದ ಯಾವುದೇ ರೀತಿ ಹೂವು ಮತ್ತೆ ಕಾಯಿಗಳನ್ನ ಸಹ ಇದು ಕಚ್ಚೋದಿಲ್ಲ. ಇದು ಎಸ್ಪೆಷಲಿ ನಮ್ಮ ರಾಯಚೂರು ಭಾಗ, ಭಾರತ ದೇಶದಲ್ಲೇ ನಮ್ಮ ರಾಯಚೂರು ಭಾಗ ತೀವ್ರತೆಯ ಪ್ರದೇಶ ಅಂತ ನಾವು ಕರಿತೀವಿ. ಹೆಚ್ಚು ತೀವ್ರತೆಯ ಪ್ರದೇಶ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹಾಟ್ ಸ್ಪಾಟ್ ಫಾರ್ ಬಡ್ ನೆಕ್ರೋಸಿಸ್ ಡಿಸೀಸ್ ಅಂತ ಕರಿತೀವಿ ರಾಯಚೂರ್ನ. ಅಂದ್ರೆ ಪ್ರತಿ ಒಂದು ಹಂಗಾಮ್ನಲ್ಲೂ ಸಹ ಈ ರೋಗ ಬಂದೇ ಬರುತ್ತೆ. ಆದ್ರಿಂದ ನಾವು ಇದನ್ನ ಯಾವ ರೀತಿ ತಡೆಗಟ್ಟಬೇಕಪ್ಪ ಅಂತಂದ್ರೆ, ಮೊದಲನೇದಾಗಿ ಏನ್ ಮಾಡಬೇಕು, ಕೆಲವು ಬೇಸಾಯ ಕ್ರಮಗಳನ್ನ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಏನಪ್ಪಾ ಅಂತಂದ್ರೆ, ನಮ್ದು ನಾವು ಬಿತ್ತನೆಗೆ ಸಾಮಾನ್ಯವಾಗಿ 1 ಎಕರೆಗೆ 60 ಕೆಜಿ ಬೀಜವನ್ನು ಉಪಯೋಗಿಸ್ತೀವಿ. ಅದ್ರ ಬದಲು ಸ್ವಲ್ಪ ಬೀಜದ ಪ್ರಮಾಣವನ್ನು ಜಾಸ್ತಿ ಮಾಡ್ಕೋಬೇಕು, 65-70 ಕೆಜಿ 1 ಎಕರೆಗೆ ಉಪಯೋಗಿಸ್ಬೇಕು. ಮತ್ತೆ ಅಂತರ, ನಾವು ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್ ಅಥವಾ 1 ಫೀಟ್ ಕೂರ್ಗೆನಲ್ಲಿ ಬಿತ್ತಿ ಅಂತ ಹೇಳ್ತೀವಿ. ಅದ್ರ ಬದಲು 20 ಸೆಂಟಿಮೀಟರ್ ಅಂತರನ ಮಾಡ್ಕೊಬೇಕು. ಏನಕ್ಕಪ್ಪ ನಾವು ಈ ರೀತಿ ಶಿಫಾರಸು ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾವು ಏನಾದ್ರೂ ಬೈ ಚಾನ್ಸ್ ಆ ನಂಜಾಣು ರೋಗ ಬಂದು ಕೆಲವೊಂದು ಗಿಡಗಳು ಸತ್ರೂ ಸಹ, ನಾವು ಗಿಡಗಳ ಸಂಖ್ಯೆನ ಅಥವಾ ಪಾಪ್ಯುಲೇಷನ್ ನಾವು ಮೇಂಟೈನ್ ಮಾಡೋಕ್ಕೋಸ್ಕರ 1 ಬೀಜದ ಪ್ರಮಾಣವನ್ನು ಜಾಸ್ತಿ ಮಾಡಿ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಅಂತರವನ್ನು ಸಹ ಕಡಿಮೆ ಮಾಡಿ 30 ಸೆಂಟಿಮೀಟರ್ ಬದಲು 20 ಸೆಂಟಿಮೀಟರ್ಗೆ ಬಿತ್ತನೆ ಮಾಡಿ ಅಂತ ಹೇಳ್ತೀವಿ. ಇದು ಒಂದು ಬೇಸಾಯ ಕ್ರಮ. ಇನ್ನೊಂದು ಬೇಸಾಯ ಕ್ರಮ ಏನಪ್ಪಾ ಅಂತಂದ್ರೆ, ಅಂತರ ಬೆಳೆ ಬೇಸಾಯ. ಅಂದ್ರೆ ನಾವು ಶೇಂಗಾದ ಜೊತೆಗೆ ಇನ್ನೊಂದು 2-3 ಬೆಳೆನ ಅಂತರ ಬೆಳೆಯಾಗಿ ಬೆಳೆಯಿತು ಅಂತಂದ್ರೆ ಈ ರೋಗವನ್ನು ನಿರ್ವಹಣೆ ಮಾಡಬಹುದು. ಯಾವ ಅಂತರ ಬೆಳೆ ಅಂತಂದ್ರೆ, ಸಜ್ಜೆ ಇರಬಹುದು ಅಥವಾ ಜೋಳ ಇರಬಹುದು. 3 ಸಾಲು ಶೇಂಗಾ ಹಾಕಿ, ಅದ್ರ ಮಧ್ಯ 1 ಸಾಲು ಸಜ್ಜೆ ಅಥವಾ 1 ಸಾಲು ಜೋಳ ಹಾಕ್ತು ಅಂತಂದ್ರೆ ನಾವು ಈ ರೋಗವನ್ನು ನಿರ್ವಹಣೆ ಮಾಡಬಹುದು. ಯಾವ ರೀತಿ ಅಂತಂದ್ರೆ, ಇದು ಸಾಮಾನ್ಯವಾಗಿ ಕೀಟದಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹಾಡುತ್ತೆ. ನಾವೇನು ಮಧ್ಯ ನಾವು ಇದನ್ನ ಸಜ್ಜೆ ಅಥವಾ ಜೋಳ ಹಾಕ್ತೀವಿ, ಆ ಸಂದರ್ಭದಲ್ಲಿ ಕೀಟಗಳ ಹಾರಾಟ ಏನಿರುತ್ತೆ ಅದು ತಡೆಗಟ್ಟುತ್ತೆ. ಇದು ಬೇಲಿ ರೀತಿ ಅಲ್ಲಿ ತನ್ನ ಕೆಲಸ ನಿರ್ವಹಿಸ್ತಾ ಇರುತ್ತೆ. ಆದ್ರಿಂದ ನಾವು ಈ ರೋಗವನ್ನು ನಿರ್ವಹಣೆ ಮಾಡಬಹುದು. ಇದ್ರ ಜೊತೆಗೆ ಇನ್ನೊಂದೇನಪ್ಪ ಬೇಸಾಯದ ಕ್ರಮ ಅಂತಂದ್ರೆ, ನಾವು ಶೇಂಗಾವನ್ನು ಬಿತ್ತು 15 ದಿನ ಮೊದಲು ನಮ್ಮ ಹೊಲದ ಸುತ್ತ 1-4 ಸಾಲು ಜೋಳ ಅಥವಾ ಸಜ್ಜೆ ಇದನ್ನ ಬಿತ್ತಬೇಕು. ಈ ಜೋಳ ಅಥವಾ ಸಜ್ಜೆ ಬಿತ್ತಿದ 15 ದಿನ ನಂತರ ನಾವು ಶೇಂಗಾವನ್ನು ಬಿತ್ತಿದ್ರೆ, ಇಲ್ಲೂ ಸಹ ನಾವೇನು 15 ದಿನ ಮೊದಲೇ ಬಿತ್ತಿದಂಥ ಸಜ್ಜೆ ಅಥವಾ ಜೋಳ ನಮಗೆ ಬೇಲಿ ರೀತಿ ತನ್ನ ಕೆಲಸವನ್ನು ಮಾಡುತ್ತೆ. ನಮ್ಮ ಪಕ್ಕದ ಪ್ರದೇಶದಲ್ಲೂ ಸಹ ರೋಗ ಇದ್ರೂ ಸಹ ಅದು ಬೇಲಿ ಇರೋದ್ರಿಂದ, ಅಂದರೆ ಜೋಳ ಅಥವಾ ಸಜ್ಜೆಯ ಬೇಲಿ ಇರೋದ್ರಿಂದ ನಮ್ಮ ಬೆಳೆಗೆ ಅಥವಾ ನಮ್ಮ ಪ್ರದೇಶಕ್ಕೆ ಬಾಧೆ ಹರಡುವಂತಹ ಸಂಭವ ಕಡಿಮೆ ಇರುತ್ತೆ. ಹರಡದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅದರ ಪರ್ಸೆಂಟೇಜ್ ಏನಿರುತ್ತೆ ಚಾನ್ಸಸ್ಸು ಅದು ಕಡಿಮೆ ಇರುತ್ತೆ. ಈ ರೀತಿನೂ ಸಹ ನಾವು ಮಾಡಿ ಈ ರೋಗವನ್ನು ನಿರ್ವಹಣೆ ಮಾಡಬಹುದು. ಅದ್ರ ಜೊತೆಗೆ ಇಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ಆದಂತಹ ಸಂಶೋಧನೆಯ ಪ್ರಕಾರ ನಾವು ಜೋಳದ ಕಷಾಯವನ್ನು ಸಿಂಪಡಣೆ ಮಾಡಿ ಅಂತ ಹೇಳ್ತೀವಿ ಸರ್. ಜೋಳದ ಎಲೆಯ ಕಷಾಯವನ್ನು, ಜೋಳದ ಎಲೆಯ ಕಷಾಯ ಸಿಂಪಡಣೆ ಮಾಡಿ ಅಂತ ಹೇಳ್ತೀವಿ ಸರ್. ಇದು ಈ ರೀತಿ ನಾವು ಸಿಂಪಡಣೆ ಮಾಡಿದ್ರೆ ಈ ರೋಗವನ್ನು ನಾವು ನಿರ್ವಹಣೆ ಮಾಡಬಹುದು. ಅಂದ್ರೆ ಜೋಳದ ಎಲೆ ಅಂದ್ರೆ ಹಸಿ ಅದನ್ನ ಯಾವ ರೀತಿ ಅದನ್ನ ತಯಾರಿಸಬೇಕು ಅಂತ ವಿಧಾನ ಹೇಳ್ತೀನಿ. ಈಗ 1 ಭಾಗ ಅಥವಾ 1 ಕೆಜಿ ಜೋಳದ ಪುಡಿಯನ್ನು ತಗೊಂಡು ಅದನ್ನ 4 ಲೀಟರ್ ನೀರಿನಲ್ಲಿ ಹಾಕಿ 1 ಗಂಟೆ ಕಂಟಿನ್ಯೂಸ್ ಆಗಿ ಅದನ್ನ ಚೆನ್ನಾಗಿ ಕುದಿಸಬೇಕು. ಅಂದ್ರೆ ಜೋಳದ ಎಲೆಯ ಪುಡಿ ಪುಡಿ ಅಂದ್ರೆ ಅದು ಕಟ್ ಕಟ್ ಪೀಸ್ ಪೀಸ್ ಮಾಡಿ ಜೋಳದ ಎಲೆನ, ಅದನ್ನ 4 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಅದನ್ನ 1 ಗಂಟೆ ಕುದಿಸ್ಬೇಕು ಚೆನ್ನಾಗಿ. ನಾವ್ ಹೆಂಗೆ ಆಗಿ ಯಾವ ರೀತಿ ಟೀನ ಕುದಿಸ್ತೀವಿ ಆ ರೀತಿ ಕುದಿಸ್ಬೇಕು. ಅಂದ್ರೆ ಒಣಗಿದ ಎಲೆ ಜೋಳದ್ದು? ಇಲ್ಲ ಇಲ್ಲ, ಹಸಿ ಎಲೆನ ಚೆನ್ನಾಗಿ ಪೀಸ್ ಪೀಸ್ ಮಾಡಿ, ಸಣ್ಣ ಪೀಸ್ ಮಾಡಿ ಅದನ್ನ 4 ಭಾಗ ನೀರಿಗೆ ನಾವು ಆಡ್ ಮಾಡಬೇಕು. ಆಡ್ ಮಾಡಿ ಅದನ್ನ 4 ಗಂಟೆ 1 ಗಂಟೆ ಚೆನ್ನಾಗಿ ಕುದಿಸ್ಬೇಕು. ಈ ರೀತಿ ಕುದಿಸಿದ ಮೇಲೆ ನಮಗೆ ಸಿಗುವಂತ ಕಷಾಯವನ್ನು ಸೋರಿಸ್ಕೊಬೇಕಾಗತ್ತೆ. ಆ ಬಂದಂತ ಕಷಾಯವನ್ನ ಪ್ರತಿ ಲೀಟರ್ ನೀರಿಗೆ 10 ml. ಈಗ ನಾನೇನ್ ಹೇಳಿದೆ, 1 ಭಾಗ ಹಸಿರು ಜೋಳದ ಎಲೆ, 4 ಭಾಗ ನೀರಿನಲ್ಲಿ 1 ಗಂಟೆ ಕುದಿಸಿ ಅದನ್ನ ಸೋರಿಸ್ಬೇಕು. ಆ ಸೋರಿಸಿ ಬಂದಂತ ಕಷಾಯವನ್ನ ಪ್ರತಿ ಲೀಟರ್ ನೀರಿಗೆ 10 ml ಕಷಾಯವನ್ನ ಹಾಕೊಂಡು ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಈ ರೀತಿ ಸಿಂಪರಣೆ ಮಾಡಿದಾಗ ಏನಪ್ಪ ಆಗತ್ತೆ ಅಂತಂದ್ರೆ, ನಮ್ಗೆ ನಂಜಾಣು ರೋಗ ಬರೋದು ಕಡಿಮೆ ಆಗತ್ತೆ. ಆದ್ರೆ ಸಿಂಪರಣೆ ಯಾವಾಗ ಮಾಡಬೇಕು? ಸಿಂಪರಣೆ ರೋಗ ಬಂದ ಮೇಲೆ ಮಾಡ್ತೀನಿ ಅಂತಂದ್ರೆ ಆಗೋದಿಲ್ಲ. ಈಗ ನಾನು ಮೊದಲೇ ಹೇಳಿದೆ, ರಾಯಚೂರು ಪ್ರದೇಶ ಒಂಥರ ಈ ಸುಳಿ ಸಾಯುವ ರೋಗಕ್ಕೆ ಒಂಥರ ತೀವ್ರತೆಯ ಪ್ರದೇಶ ಅಂತ ನಾವು ಆಲ್ರೆಡಿ ಹೇಳ್ಬಿಟ್ಟಿದೀವಿ. ಅಂದ್ರೆ ಸುಳಿ ಸಾಯಿ ರೋಗ ಬಿತ್ತಿದ ತಕ್ಷಣ ಪ್ರಾರಂಭ ಇಲ್ಲ ಸರ್, ಬಿದ್ದ ತಕ್ಷಣ ಬರೋದಿಲ್ಲ ಸರ್. ಇದು ಪುನಃ ಆ ಕೀಟಗಳ ಚಟುವಟಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಸಾಮಾನ್ಯವಾಗಿ 1-6 ವಾರ ಇಲ್ಲ 7 ವಾರದ ನಂತರ ಬರುವಂತ ರೋಗ. ನೀನು ಹೂವು ಬಿಡಕ್ಕೆ ಶುರುವಾಗ್ತಾ ಇದೆ ಬೆಳೆ ಅನ್ನೋ ಸಂದರ್ಭದಲ್ಲಿ ಬರುವಂತ ರೋಗ ಆಗಿರುತ್ತೆ. ಆದ್ರಿಂದ ಆ ಸಮಯದಲ್ಲಿ, ಈಗ ನಮ್ಗೆ ಗೊತ್ತಿರುತ್ತೆ 6 ವಾರದ ನಂತರ ಈ ರೋಗ ಬರುತ್ತೆ ಅಂತ ಗೊತ್ತಿರುತ್ತಲ್ಲ, ರೋಗ ಬರ್ಲಿ ಬಿಡ್ಲಿ ಜೋಳದ ಕಷಾಯವನ್ನ ಮಾಡಿ ನಾವು ಸಿಂಪರಣೆ ಮಾಡಿಬಿಡಬೇಕು. 10 ದಿನಕ್ಕೆ ಒಂದರದಲ್ಲಿ 3 ಸಲ ಸಿಂಪರಣೆ ಮಾಡ್ತು ಅಂತಂದ್ರೆ ನಾವು ಈ ರೋಗವನ್ನು ನಿರ್ವಹಣೆ ಮಾಡಬಹುದು. ಇದೊಂದು ಅತ್ಯಂತ ಎಫೆಕ್ಟಿವ್ ಆದಂತಹ, ಯಾವುದೇ ಒಂದು ರಾಸಾಯನಿಕ ಇರಲಾರದೆ ರೈತರು ತಮ್ಮಲ್ಲಿ ಸಿಗತಕ್ಕಂತ ಜೋಳದ ಅವಧಿ ಕಷಾಯಗಳನ್ನ ಸಿಂಪರಣೆ ಮಾಡಬಹುದು. ಈ ರೀತಿ ಮಾಡಿದ್ದಲ್ಲಿ ನಾವು ಈ ಸುಳಿ ಸಾಯುವ ರೋಗವನ್ನು ನಿರ್ವಹಣೆ ಮಾಡಬಹುದು. ಇಷ್ಟೆಲ್ಲ ಅಲ್ಲದೆ ನಾವು ಒಂದು ಶೇಂಗಾವನ್ನ ತಿನ್ಬೇಕಾದ್ರೆ ಒಂದು ಅಂಶನ ಗಮನಿಸ್ತೀವಿ, ಏನಪ್ಪಾ ಅಂತಂದ್ರೆ ತಿಂದಾಗ ಕಹಿ ಆಗೋದು. ಕೆಲವೊಂದು ಶೇಂಗಾ ಕಾಳುಗಳು ವಿಷ ಇರ್ತವೆ. ಇದೇನಪ್ಪ ಅಂತಂದ್ರೆ ನಾನು ಹೇಳಿದೆ, ಆಸ್ಪಜಿಲ್ಲಸ್ ಅಂತ ಒಂದು ಶಿಲೀಂಧ್ರ ಹೇಳಿದೆ, ಅದು ಏನ್ ಮಾಡುತ್ತೆ, ಬೀಜ ಕೊಳಸೋದು ಅಥವಾ ಸಸಿ ಸಾಯುವ ರೋಗ ಅದು ಸಹ ಬರುತ್ತೆ. ಅದ್ರ ಜೊತೆಗೆ ಈ ಆಸ್ಪಜಿಲ್ಲಸ್ ಫ್ಲೇವರ್ಸ್ ಅನ್ನೋ ಒಂದು ಶಿಲೀಂಧ್ರ ಏನ್ ಮಾಡುತ್ತೆ, ನಾವು ಶೇಂಗಾವನ್ನ ಕಿತ್ತಾದ ನಂತರ ನಾವು ಮಾರ್ಕೆಟ್ಗೆ ಹಾಕುವಾಗ ಅಥವಾ ಶೇಖರಿಸುವಾಗ ಅದು ಬೀಜ ಜೊತೆಲೆ ಹೋಗ್ತಾ ಇರುತ್ತೆ. ಅದು ಒಂದು ವಿಷಕಾರಿ ಅಂಶವನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದು ನಾವೇನಂತೀವಿ, ಅಫ್ಲಾಟಾಕ್ಸಿನ್ ಅಂತ ಹೇಳ್ತೀವಿ. ಈ ಅಫ್ಲಾಟಾಕ್ಸಿನ್ ಏನಿರುತ್ತೆ, ನಾವು ಬೀಜವನ್ನು ಬಿಡಿಸಿ ನೋಡಿದಾಗ ಒಂದೊಂದು ಬೀಜಗಳಲ್ಲಿ ಒಂದು ಹಳದಿ ಬಣ್ಣದ ಪುಡಿ ಇರೋದು ಅಥವಾ ಹಸಿರು ಬಣ್ಣದ ಪುಡಿ ಅಥವಾ ಕಪ್ಪು ಬಣ್ಣದ ಪುಡಿ, ಈ 3 ಬಣ್ಣದ ಪುಡಿಗಳನ್ನ ನಾವು ನೋಡ್ತೀವಿ. ಅದೇನಪ್ಪ ಅಂತಂದ್ರೆ ಅದು ಅಫ್ಲಾಟಾಕ್ಸಿನ್ ವಿಷ ಅಂಶ. ಇದನ್ನ ನಾವು ಸೇವಿಸಿದಾಗ ಏನಪ್ಪ ಅನುಭವ ಆಗುತ್ತೆ, ನಮಗೆ ಕಹಿ ಅನುಭವ ಅಥವಾ ವಿಷದ ಅನುಭವ ಆಗುತ್ತೆ. ಇದು ಎಷ್ಟು ಡೇಂಜರ್ ಇದೆ ಅಂತಂದ್ರೆ, ಇದು ಹಂಗೆ ನಾವು ತಿಂತ ಹೋಯ್ತು ಅಂತಂದ್ರೆ ನಮಗೆ ಕಿಡ್ನಿ ಲಿವರ್ ಕ್ಯಾನ್ಸರ್ ಅಥವಾ ಕಿಡ್ನಿ ಕ್ಯಾನ್ಸರ್ ಬರುವಂತಹ ಸಂಭವ ಇರುತ್ತೆ. ಅಷ್ಟು ಸೀರಿಯಸ್ ಆಗಿದೆ ಇತ್ತೀಚೆಗಂತೂ, ಅಷ್ಟು ಸೀರಿಯಸ್ ಆಗೈತೆ ಇದು. ಆದ್ರಿಂದ ನಾವೇನ್ ಮಾಡ್ಬೇಕಪ್ಪ, ಸಾಧ್ಯವಾದಷ್ಟು ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಂದ್ರೆ, ಒಂದು ನಾವು ಬೆಳೆ ಇನ್ನೇ ಮಾಗೈತೆ, ಬೆಳೆನ ಕಟಾವು ಮಾಡಬೇಕು ಅಂತ ಸಂದರ್ಭದಲ್ಲಿ ನಾವು ಅಲ್ಲಿ ಅದಕ್ಕೆ ನೀರಿನ ಕೊರತೆ ಆಗಬಾರ್ದು. ನಾವು ಮಾಯಿಶ್ಚರ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಅದು ನೀರಿನ ಕೊರತೆ ಆಗಬಾರ್ದು ಬೆಳೆಗೆ. ಯಾಕಂದ್ರೆ ಇದು ನಾವು ಕೊಯ್ಲೋತ್ತರ ರೋಗ ಅಂತ ಕರಿತೀವಿ. ಬೆಳೆ ಭೂಮಿಲಿ ಇದ್ದಾಗ ಬರಲ್ಲ, ಬೆಳೆ ಕೀಳುವಂತ ಸಂದರ್ಭದಲ್ಲಿ ಈ ರೋಗ ಶುರುವಾಗುತ್ತೆ. ಆದ್ರಿಂದ ಮಾಯಿಶ್ಚರ್ ಸ್ಟ್ರೆಸ್ ಅಥವಾ ಭೂಮಿ ಒಣಗಬಾರದು ಕೀಳುವಂತ ಸಂದರ್ಭದಲ್ಲಿ ಒಂದು. ಇನ್ನೊಂದೇನಪ್ಪಾ ಅಂತಂದ್ರೆ, ಕೀಳುವಾಗ ನಾವು ಸಾಧ್ಯವಾದಷ್ಟು ಕಾಯಿಗಳಿಗೆ ಆಗ್ಲಿ ಬೀಜಕ್ಕೆ ಆಗ್ಲಿ ಡ್ಯಾಮೇಜ್ ಮಾಡಬಾರ್ದು. ಒಂದು ಮುಂಜಾಗ್ರತೆ ಕ್ರಮಗಳನ್ನ ನಾವು ತಗೊಂಡು ನಂತರ ಕಿತ್ತಾದ ನಂತರ ಸಾಧ್ಯವಾದಷ್ಟು ಅದ್ರ ತೇವಾಂಶನ ಕಡಿಮೆ ಮಾಡಬೇಕು, ಒಣಗಿಸಬೇಕು. ಇಲ್ಲಿ ತನಕ ಒಣಗಿಸ್ಬೇಕು, ಅಟ್ಲೀಸ್ಟ್ ತೇವಾಂಶ 10 ಇಲ್ಲ 12% ಬರೋ ತನಕ ಒಣಗಿಸ್ಬೇಕು. ಆದ್ರೆ ರೈತರಿಗೆ ನಾವು 10% 12% ಒಣಗಿಸಿ ಅಂತಂದ್ರೆ ಇದು ತುಂಬಾ ಕಷ್ಟ. ಆದ್ರೆ ನಮ್ಗೆ ಗೊತ್ತಿರುತ್ತೆ, ಅದು ಮೇಲ್ಗಡೆ ತೊಗಟೆ ಅಥವಾ ಮೇಲ್ಗಡೆ ಹೊರಪದ್ರ ನೋಡಿದ ತಕ್ಷಣ ಇದ್ರ ತೇವಾಂಶ ಕಡಿಮೆ ಆಗೈತೆ ಅನ್ನೋ ಅನುಭವ ನಮ್ಗೆ ಬರುತ್ತೆ. ಅಲ್ಲಿ ತನಕ ಒಣಗಿಸಿ ನಂತರ ನಾವು ಶೇಖರಣೆ ಮಾಡಿದ್ದೆ, ಅದಲ್ಲಿ ಈ ಅಫ್ಲಾಟಾಕ್ಸಿನ್ ಅನ್ನೋ ಏನಿದೆ ಅದನ್ನ ನಾವು ವಿಷಕಾರಿ ಅಂಶ ನಾವು ಕಡಿಮೆ ಮಾಡಬಹುದು. ಇದು ಬಹಳ ಮುಖ್ಯ, ಇದು ಬಹಳ ಮುಖ್ಯ. ಬಟ್ ಇತ್ತೀಚೆಗೆ ಅನೇಕ ನಮ್ಮ ಪದಾರ್ಥಗಳು, ಈಗ 1-2 ವರ್ಷದಿಂದನೇ ಶಕ್ತಿನಗರದಲ್ಲಿ ಈ ಅಫ್ಲಾಟಾಕ್ಸಿನ್ ಅನ್ನೋ ವಿಷದಿಂದನೇ ಸುಮಾರು 10 ಲೋಡು ಮೆಣಸಿನಕಾಯಿ ರಿಜೆಕ್ಟ್ ಆಗೈತೆ. ಯಾಕಂದ್ರಪ್ಪ ಅದನ್ನು ಅಫ್ಲಾಟಾಕ್ಸಿನ್ ಇಂದ ರಿಜೆಕ್ಟ್ ಆಗೈತೆ. ಆದ್ರೆ ಶೇಂಗಾದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನಾವು ಶೇಂಗಾವನ್ನ ಜಾಸ್ತಿ ತಿನ್ನೋದ್ಕಿಂತ ಎಣ್ಣೆ ಬಳಕೆಗೆ ಉಪಯೋಗಿಸ್ತಾ ಇರೋದ್ರಿಂದ ನಮ್ಗೆ ಇದರಲ್ಲಿ ಅನುಭವ ಕಡಿಮೆ ಆಗ್ತಾ ಇದೆ. ಆದ್ರೆ ನಾವು ಪ್ರತಿದಿನ ನಾವು ಅದನ್ನು ಸೇವಿಸ್ತಾ ಇದೀವಿ, ಇದೇ ರೀತಿ ಸೇವಿಸ್ತಾ ಹೋಯ್ತು ಅಂದ್ರೆ ಡೆಫಿನೆಟ್ ನಮ್ಗೆ ಈ ಅಫ್ಲಾಟಾಕ್ಸಿನ್ ಇಂದ ಕ್ಯಾನ್ಸರ್ ಅಂತ ಬರೋ ಸಂಭವ ಜಾಸ್ತಿ ಇದೆ. ಒಳ್ಳೇದು ಡಾಕ್ಟರ್ ಅಜಿತ್ ಕುಮಾರ್ ಅವರೇ, ಇದುವರೆಗೂ ಶೇಂಗಾದಲ್ಲಿ ಬರ್ತಕ್ಕಂತ ರೋಗಗಳು ಮತ್ತು ಅವುಗಳ ಒಂದು ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಟ್ರೆ. ಮಾಹಿತಿಯನ್ನು ಮಾಡಿಕೊಟ್ಟದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಶೇಂಗಾ ಬೆಳೆಯಲ್ಲಿ ಬರುವ ರೋಗಗಳು ಮತ್ತು ನಿರ್ವಹಣಾ ಕ್ರಮಗಳು ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತಿ.

ನಾಳೆ ದಿನಾಂಕ 8/12/2021 ಜಿಲ್ಲೆಯಲ್ಲಿ ಯಾವುದೇ ಮಳೆಯ ಮುನ್ಸೂಚನೆಯನ್ನು ನೀಡಲಾಗಿಲ್ಲ. ಗರಿಷ್ಠ ತಾಪಮಾನ 32 ಮತ್ತು ಕನಿಷ್ಠ ತಾಪಮಾನ 19 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಗರಿಷ್ಠ ಆರ್ದ್ರತೆ 71% ಮತ್ತು ಕನಿಷ್ಠ ಆರ್ದ್ರತೆ 52% ಇರುವ ಮುನ್ಸೂಚನೆಯನ್ನು ನೀಡಲಾಗಿದೆ. ಗಾಳಿಯು ಪ್ರತಿ ಗಂಟೆಗೆ 2 ಕಿಲೋಮೀಟರ್ ವೇಗದಿಂದ ಚಲಿಸುವ ಸಾಧ್ಯತೆ ಇದೆ ಎಂದು ಜಿಲ್ಲೆಯ ರೈತರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇದಿಷ್ಟು ಜಿಲ್ಲೆಯ ರೈತರಿಗೆ ನಾಳಿನ ಹವಾಮಾನ ವರದಿ. ಇನ್ನು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳೋದು ಒಳ್ಳೆಯದು. ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣತೆ ಕಡಿಮೆಯಾಗಿರುವುದರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಿಹಾಕಬಾರ್ದು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಯಲ್ಲಿ ರೋಗಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇರುವುದರಿಂದ ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದು ಒಳ್ಳೆಯದು. ಬೇಗನೆ ಬಿತ್ತನೆ ಮಾಡಿದ ಶೇಂಗಾ ಬೆಳೆಯು ಕೊಯ್ಲು ಹಂತದಲ್ಲಿದ್ದು ಮಳೆಯ ಮುನ್ಸೂಚನೆಯನ್ನು ತಿಳಿದುಕೊಂಡು ಕೊಯ್ಲು ಮಾಡಲು ರೈತ ಬಾಂಧವರು ಮುಂದಾಗಬೇಕು. ಒಕ್ಕಣೆ ನಂತರ ಒಡೆದಂತ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಹಿಂಗಾರಿ ಜೋಳವನ್ನು ಬೆಳೆದಂತ ರೈತ ಬಾಂಧವರು ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗಾಗಿ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಿಕೋಬೇಕು ಅಥವಾ 2 ಗ್ರಾಂ ಮೆಟಾರಿಜಿಯಂ ಅನಿಸೋಪ್ಲಿಯೆ ಅಥವಾ 2 ಗ್ರಾಂ ಮೆಟಾರಿಜಿಯಂ ರಿಲೈ ಒಂದು ಜೈವಿಕ ಶಿಲೀಂಧ್ರ ಕೀಟನಾಶಕಗಳನ್ನು ಅಥವಾ 0.4 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯೇಟ್ 5 SC ಅಥವಾ 0.25 ಮಿಲಿಲೀಟರ್ ಕ್ಲೋರೆಂಟ್ರಿನ್ ಇಲಿಪೋಲ್ 18.5 SC ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹಿಂಗಾರಿ ಜೋಳದ ಬೆಳೆ 30 ದಿನಗಳಿದ್ದಾಗ ಮತ್ತು ತೆನೆ ಬರುವ ಹಂತದಲ್ಲಿ 3% ಪಂಚಗವ್ಯವನ್ನು ಸಿಂಪರಣೆ ಮಾಡೋದು ಒಳ್ಳೆಯದು. ಜೋಳದಲ್ಲಿ ಸುಳಿನೊಣದ ಹತೋಟಿಗಾಗಿ 2 ಮಿಲಿಲೀಟರ್ ಪ್ರೊಫೆನ್ಫಾಸ್ 50 EC ಅಥವಾ 2 ಮಿಲಿಲೀಟರ್ ಕ್ಲೋರೋಫೈರಿಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬಿತ್ತಿದ 12 ಮತ್ತು 14 ದಿನಗಳ ನಂತರ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಭತ್ತವನ್ನು ಬೆಳೆದಂಥ ರೈತ ಬಾಂಧವರು ಇನ್ನೂ ಕಟಾವು ಮಾಡದಿದ್ದಂಥ ಭತ್ತದ ತೆನೆಗಳಿಗೆ ಮೊಳಕೆ ಬಾರದಂತೆ ತಡಲಿಕ್ಕೆ 1% ಉಪ್ಪಿನ ಒಂದು ದ್ರಾವಣವನ್ನು ಸಿಂಪರಣೆ ಮಾಡೋದು ಒಳ್ಳೆಯದು. ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆಯನ್ನು ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿಯನ್ನು ಅಥವಾ ತೇವಾಂಶವನ್ನು ಆರಲಿಕ್ಕೆ ಬಿಟ್ಟು ನಂತರ ಭತ್ತದ ಹೊರೆಯನ್ನು ಹುಲ್ಲನ್ನು ಕಟ್ಟೋದು ಒಳ್ಳೆಯದು. ಇನ್ನು ಕಡಲೆ ಬೆಳೆಗೆ ಬಂದಾಗ ಕಡಲೆ ಬೆಳೆಯಲ್ಲಿ ಹೆಲಿಕೋವರ್ಪಾ ಸ್ಪೊಡೋಪ್ಟರಾಕ್ ಒಂದು ಕೀಟದ ಹತೋಟಿಗೆ 0.15 ಮಿಲಿಲೀಟರ್ ಕ್ಲೋರೆಂಟ್ರಿನ್ ಇಲಿಪ್ರೋಲ್ 18.5 SC ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿಗೆ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈ ಕಂಟಿನಾಲನ್ನು ಮಿಶ್ರಣ ಮಾಡಿ ಸಿಂಪರಣೆಯನ್ನು ಮಾಡುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಇದೇ ಸಿಂಪರಣೆಯನ್ನು 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಮಾಡಬೇಕು. ಕಡಲೆಯನ್ನು ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೀಟುವುದರಿಂದ ಹೆಚ್ಚಿನ ಕವಲೊಡೆದು ಇಳುವರಿಯನ್ನು ಜಾಸ್ತಿ ಮಾಡ್ಕೋಬಹುದು. ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 PPM NAA 2 ಮಿಲಿಲೀಟರ್ 100 ಲೀಟರ್ ನೀರಿನಲ್ಲಿ ಹಾಕಿ ಸಿಂಪರಣೆಯನ್ನು ಮಾಡಬೇಕು. ಇದರಿಂದ ಬೆಳೆ ಸದೃಢ ಮತ್ತು ಆರೋಗ್ಯವಾಗಿ ಬೆಳೆದು ಹೆಚ್ಚು ಇಳುವರಿಯನ್ನು ಪಡಿಬಹುದು. ಇನ್ನು ತೊಗರಿ ಬೆಳೆಗೆ ಬಂದಾಗ ತೊಗರಿ ಬೆಳೆಯಲ್ಲಿ ಕಾಯಿನೊಣ ನಿರ್ವಹಣೆಗಾಗಿ 0.2 ಗ್ರಾಂ ಥಯಾಮೆಥಾಕ್ಸಾಮ್ 25 WG ಅಥವಾ 0.2 ಮಿಲಿಲೀಟರ್ ಇಮಿಡಾಕ್ಲೋಪಿಡ್ 17.8 SL ಅನ್ನು 10 ಗ್ರಾಂ ಬೆಲ್ಲದ ಜೊತೆಗೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಗಿಡಗಳನ್ನು ಸುಡದೆ ಕಾಂಪೋಸ್ಟ್ ಅನ್ನು ತಯಾರು ಮಾಡಲಿಕ್ಕೆ ಉಪಯೋಗ ಮಾಡ್ಕೋಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟೋವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಹತ್ತಿ ಗಿಡಗಳನ್ನು ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಬಹುದು. ಬೇಗನೆ ಬಿತ್ತಿದ ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಮಳೆ ಇಲ್ಲದ ಅವಧಿಯಲ್ಲಿ ಬಿಡಿಸಬೇಕು. ಇನ್ನು ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪವನ್ನು ನಿರ್ವಹಣೆ ಮಾಡಲಿಕ್ಕೆ ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹ ಅತ್ಯುತ್ತಮ ಆಯ್ಕೆ ಅಂತ ಹೇಳಬಹುದು. ಅಂದರೆ ಲಾರ್ವಾಗಳನ್ನು ಆರಿಸಿ ಇವುಗಳನ್ನು ಸಾಯಿಸಿ ಹಾಕಬೇಕು. ಸೂರ್ಯಕಾಂತಿಯಲ್ಲಿ ಬೂದುರೋಗ ಹತೋಟಿಗಾಗಿ 1 ಮಿಲಿಲೀಟರ್ ಡೈಫೆನ್ ಕೊನೋಜೋಲ್ 25 EC ಅಥವಾ 0.5 ಗ್ರಾಂ ಮೈಕೋಬ್ಯೂಟ್ಯಾನಿಲ್ 10 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಸೂರ್ಯಕಾಂತಿಯಲ್ಲಿ ಅಲ್ಟರ್ನೇರಿ ಅಂಗಮಾರಿ ರೋಗದ ಹತೋಟಿಗಾಗಿ 2 ಗ್ರಾಂ ಮ್ಯಾಂಕೋಜೆಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೊನೋಜೋಲನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನು ಮೆಣಸಿನಕಾಯಿಗೆ ಬಂದಾಗ ಮೆಣಸಿನಕಾಯಿ ಒಂದು ಥ್ರಿಪ್ಸ್ ನುಸಿ ರಸಹೀರುವ ಕೀಟಗಳ ಹತೋಟಿಗಾಗಿ ಪ್ರತಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಬೆಳೆಯ ಮೇಲೆ 1 ಅಡಿ ಎತ್ತರದಲ್ಲಿ ಹಾಕಬೇಕು. ಅಥವಾ 0.3 ಗ್ರಾಂ ಡೈನುಟೆಫುರಾನ್ 25 SC ಅಥವಾ 1 ಮಿಲಿಲೀಟರ್ ಸ್ಪೈರೋಮೆಸಿಫಿನ್ 39.9 SC ಅಥವಾ ಒಂದು ಗ್ರಾಂ ಡೈಫೆಂಥುರಾನ್ 50 WP ಅಥವಾ 1 ml ಪಿಪ್ರೋನಿಲ್ 5 SC ಅಥವಾ 1 ಗ್ರಾಂ ಅಸಿಪೇಟ್ 75 SP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮೆಣಸಿನಕಾಯಿಯಲ್ಲಿ ಕಾಯಿ ಕೊರಿವ ಕೀಟದ ಹತೋಟಿಗಾಗಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ 0.3 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯೇಟ್ 5 SC ಅಥವಾ 1 ml ಕ್ಲೋರೋಫೈರಿಪಾಸ್ 10 SC ಅಥವಾ 0.75 ml ನವಲೂರಾನ್ 10 EC ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮೆಣಸಿನಕಾಯಿಯಲ್ಲಿ ಬೂದು ರೋಗದ ನಿರ್ವಹಣೆಗಾಗಿ 1 ಗ್ರಾಂ ಕಾರ್ಬನ್ ಡೈಜಿಮ್ 50 WP ಅಥವಾ 1 ml ಪೆನ್ಕೊನಜೋಲ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಕುರಿ ಸಾಕಾಣಿಕೆದಾರರಿಗೆ ಹೇಳುವುದಾದರೆ, ಕುರಿಗಳಿಗೆ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಮಯದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಬರ್ತವೆ. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿಗಳನ್ನು ಕುಡಿಸುವುದರಿಂದ ಅವುಗಳ ಒಂದು